ಗೀತೆ ಹಾಗೂ ನಾಡಗೀತೆಯೊಂದಿಗೆ ಕಾರ್ಯಕ್ರಮ ಆರಂಭವಾಯಿತು. ಐಸಿಎಆರ್ ತರಳಬಾಳು ಕೃಷಿ ವಿಜ್ಞಾನ ಕೇಂದ್ರದ ತೋಟಗಾರಿಕೆ ವಿಜ್ಞಾನಿ ಡಾ ಎಂಜಿ ಬಸವನಗೌಡ ಅವರು ಸರ್ವರನ್ನು ಸ್ವಾಗತಿಸಿದರು. ಚಿತ್ರದುರ್ಗ ಆಕಾಶವಾಣಿ ಕೇಂದ್ರದ ಕಾರ್ಯಕ್ರಮ ನಿರ್ವಾಹಕರಾದ ಶ್ರೀ ಬಿ ಸಿದ್ದಣ್ಣ ಅವರು ಪ್ರಾಸ್ತಾವಿಕ ನುಡಿಗಳಲ್ಲಿ ರೇಡಿಯೋ ಕಿಸಾನ್ ದಿವಸ್ ಆಚರಣೆ ಹಿನ್ನೆಲೆ ಕುರಿತು ಹೇಳಿದರು. ಇವತ್ತು ನಾವು ರೇಡಿಯೋ ಕಿಸಾನ್ ದಿವಸ್ ಅಂದ್ರೆ ಬಾನುಲಿ ರೈತ ದಿನ ಅಂತ ಆಚರಣೆ ಮಾಡ್ತಿದ್ದೇವೆ. ಆ ಒಂದು ಕಾರ್ಯಕ್ರಮದ ನಿಮಿತ್ತ ನಾವು ಇವತ್ತೆಲ್ಲರೂ ಇಲ್ಲಿ ಕೂಡಿದ್ದೀವಿ ಅಂತ ಹೇಳ್ತಿದ್ದೀನಿ. ಈ ಬಾನುಲಿ ರೈತ ದಿನ ಅಂದ್ರೆ ಏನಪ್ಪಾ ಅಂದ್ರೆ ಕಿಸಾನ್ ವಾಣಿ ಕಾರ್ಯಕ್ರಮ ಅಂತೇಳಿ ನಾವು ಪ್ರಸಾರ ಮಾಡ್ತೀವಿ ರೈತರಿಗೋಸ್ಕರ. ಅಂದ್ರೆ ರೈತರ ಒಂದು ಅನುಭವಗಳು ಮತ್ತೆ ರೈತರಿಗೆ ಬೇಕಾಗಿರುವಂತಹ ಸಲಹೆಗಳು ಅಂದ್ರೆ ವಿಜ್ಞಾನಿಗಳಿಂದ ಏನೇನು ಸಲಹೆಗಳು ಕೊಡಬಹುದು ಮತ್ತೆ ಅಧಿಕಾರಿಗಳಿಂದ ಏನೇನು ಮಾಹಿತಿ ಸಿಗಬಹುದು ಇದ್ರ ಬಗ್ಗೆ ಎಲ್ಲ ನಾವು ಕಾರ್ಯಕ್ರಮಗಳನ್ನ ರೂಪಿಸಿ ಪ್ರಸಾರ ಮಾಡ್ತೀವಿ. ಹಾಗೆ ಹೇಳಕ್ ಹೋದ್ರೆ ಆಕಾಶವಾಣಿ ಸುಮಾರು 1966 ನಾವು ಕೃಷಿ ರಂಗ ಕಾರ್ಯಕ್ರಮ ಅಂತ ರೈತರಿಗಾಗಿ ಪ್ರಸಾರ ಮಾಡ್ತಾ ಇದೆ. ಇಡೀ ಭಾರತದಾದ್ಯಂತ ಎಲ್ಲಾ ಆಕಾಶವಾಣಿ ಕೇಂದ್ರಗಳಲ್ಲಿ ಕೃಷಿ ರಂಗ ಕಾರ್ಯಕ್ರಮ ಪ್ರಸಾರ ಆಗುತ್ತೆ. ಈ ಕಿಸಾನ್ ದಿವಸ್ ಅನ್ನೋದು ಕಿಸಾನ್ ವಾಣಿ ಕಾರ್ಯಕ್ರಮ ಅನ್ನೋದು 2004 February 15 ಇದು ಪ್ರಾರಂಭ ಆಯಿತು. ಇದು ಕೇಂದ್ರ ಸರ್ಕಾರದ ಕೃಷಿ ಇಲಾಖೆಯ ಒಂದು ಪ್ರಾಯೋಜಕತ್ವದಲ್ಲಿ ಅವರ ಒಂದು ಮಾರ್ಗದರ್ಶನದಲ್ಲಿ ಕಾರ್ಯಕ್ರಮಗಳನ್ನು ರೂಪಿಸಿ ರೈತರಿಗೆ ಆಯಾ ಸಮಯಕ್ಕೆ ಬೇಕಾದಂತಹ ಒಂದು ಮಾಹಿತಿಯನ್ನ ಕೊಡೋದು ಆ ರೀತಿ ನಾವು ಕಾರ್ಯಕ್ರಮಗಳನ್ನು ಪ್ರಸಾರ ಮಾಡ್ತೀವಿ. ಆ ಎಲ್ಲಾ ಕಾರ್ಯಕ್ರಮ ನಮಗೆ ಕೇಂದ್ರ ಸರ್ಕಾರದ ಕೃಷಿ ಇಲಾಖೆ ಅದನ್ನ ಪ್ರಾಯೋಜಕತ್ವ ವಹಿಸಿರುತ್ತೆ. ಇದು ಸುಮಾರು ಈಗ ಪ್ರಾರಂಭವಾಗಿ 90 ವರ್ಷ ಕಳೆದು 20ನೇ ವರ್ಷ ನಡೀತಾ ಇದೆ. ಆ ಒಂದು ನೆನಪಿಗೋಸ್ಕರ ನಾವು ಪ್ರತಿ ವರ್ಷ ಕಿಸಾನ್ ದಿವಸ ಅಂತ ನಾವು ಆಚರಣೆ ಮಾಡ್ತೀವಿ. ಕೃಷಿ ಸಂಶೋಧನಾ ಕೇಂದ್ರದ ವಿಜ್ಞಾನಿಗಳು ಮತ್ತೆ ಕೃಷಿ ಇಲಾಖೆ, ತೋಟಗಾರಿಕೆ ಇಲಾಖೆ, ರೇಷ್ಮೆ ಇಲಾಖೆ ಇರ್ಬೋದು, ಎಲ್ಲಾ ಕೃಷಿಗೆ ಸಂಬಂಧಪಟ್ಟಂತ ಇಲಾಖೆಗಳ ಒಂದು ಅಧಿಕಾರಿಗಳಿಂದ ರೈತರಿಗೆ ಏನೇನು ಮಾಹಿತಿ ಕೊಡಬಹುದು, ಒಂದು ಬೇಸಾಯ ಕ್ರಮಗಳಿರ್ಬೋದು, ಆಮೇಲೆ ರೋಗ ಹತೋಟಿ ಮಾಡೋದಿರ್ಬೋದು, ಇಂಥವೆಲ್ಲ ಬೇರೆ ಬೇರೆ ಆಯಾ ಸಂದರ್ಭಕ್ಕೆ ತಕ್ಕಂತೆ ಈಗ ಮುಂಗಾರು ಸಮಯದಲ್ಲಿ ಏನೇನು ಮಾಹಿತಿ ಸಾಮಾನ್ಯವಾಗಿ ಬೇಕಾಗುತ್ತೆ, ಈ ಮಣ್ಣು ಪರೀಕ್ಷೆ ಮಾಡೋದಿರ್ಬೋದು ಅಥವಾ ಭೂಮಿ ತಯಾರಿ ಯಾವ ರೀತಿ ಮಾಡ್ಕೊಂಡಿರ್ಬೋದು, ಅದನ್ನ ರೈತರಿಗೆ ಯಾವ ರೀತಿ ಕೊಡಬೇಕು ಅನ್ನೋದು ಮೊದಲೇ ಅದನ್ನ ಧ್ವನಿ ಮುದ್ರಿಸಿ ಸಂಬಂಧಪಟ್ಟಂತ ಒಂದು ವಿಜ್ಞಾನಿಗೆ ಆಗಿರ್ಲಿ ಅಥವಾ ಅಧಿಕಾರಿ ಆಗಿರ್ಲಿ ಅವ್ರನ್ನ ಮಾತಾಡಿಸಿ ಅವ್ರನ್ನ ನಮ್ಮ ಸ್ಟುಡಿಯೋಗೆ ಕರೆದು ಇಲ್ಲಾಂದ್ರೆ ನಾವೇ ಅವರಿರೋಂತ ಸ್ಥಳಕ್ಕೆ ಹೋಗಿ ಅದನ್ನ ಕಾರ್ಯಕ್ರಮನ ಧ್ವನಿ ಮುದ್ರಣ ಮಾಡಿಕೊಂಡು ನಂತರ ಅದನ್ನ ನಮ್ಮ ಆಕಾಶವಾಣಿಯಲ್ಲಿ ಪ್ರಸಾರ ಮಾಡ್ತಾ ಬಂದಿದ್ದೀವಿ. ಈ ರೀತಿ ನಾವು ಕಾರ್ಯಕ್ರಮಗಳನ್ನ ನಾವು ಕೊಡ್ತೀವಿ. ಅದ್ರ ಜೊತೆಗೆ ನಮ್ಮ ರೈತ ಬಾಂಧವರು ಅವರ ಯಶೋಗಾಥೆ ಇರ್ತವೆ. ಸಾಕಷ್ಟು ರೈತರು ಅವರೇ ಸ್ವಂತ ವಿಜ್ಞಾನಿಗಳು ಆಗಿರ್ತಾರೆ. ಅಂತ ಒಂದು ಪ್ರಯೋಗಗಳಲ್ಲಿ ಮಾಡಿ ತಾವು ಯಶಸ್ವಿಯನ್ನ ಕಂಡಿರ್ತಾರೆ. ಅವರ ಅನುಭವಗಳನ್ನ ನಮ್ಮ ಬೇರೆ ರೈತರೊಂದಿಗೆ ಹಂಚಿಕೊಳ್ಳಿಕ್ಕೆ ಆಕಾಶವಾಣಿ ಒಂದು ಮೀಡಿಯೇಟರ್ ಆಗಿ ನಾವು ಕೆಲಸ ಮಾಡ್ತಿರ್ತೇವೆ. ಅಂದ್ರೆ ಅವ್ರನ್ನ ನಾವು ನಿಲಯಕ್ಕೆ ಕರೆಸಿ ಅವರ ಒಂದು ಅನುಭವಗಳನ್ನ ನಾವು ಧ್ವನಿ ಮುದ್ರಿಸಿ ಪ್ರಸಾರ ಮಾಡ್ತೀವಿ. ಈ ರೀತಿ ನಾವು ನಮ್ಮ ಕಾರ್ಯಕ್ರಮಗಳನ್ನ ಮಾಡ್ತಿರ್ತೀವಿ. ಆಕಾಶವಾಣಿ ಅನ್ನೋದು ಬಹಳ ಸುಲಭವಾದ ಮಾಧ್ಯಮ, ಬಹಳ ಸುಲಭವಾಗಿ ನಮಗೆ ಸಿಗುವಂತ ಮಾಧ್ಯಮ. ಬೇರೆ ಮಾಧ್ಯಮಗಳಿಗೆ ನಾವು ನೋಡ್ಕೊಂಡ್ರೆ ಟಿವಿ ಇರ್ಬೋದು, ಬೇರೆ ಇದರಲ್ಲಿ ನೋಡಿದ್ರೆ ಅದಕ್ಕೆಲ್ಲ ನಾವು ಬೇಕಾದಷ್ಟು ಸಮಯ ಬೇರೆನೆ ಇಡಬೇಕಾಗುತ್ತೆ. ಆದ್ರೆ ಆಕಾಶವಾಣಿ ಆಗಲ್ಲ, ನೀವು ಕೆಲಸ ಮಾಡ್ತಿರ್ತಾನೆ ಅದನ್ನ ಕೇಳ್ತಾ ಇರ್ಬೋದು. ಈ ಒಂದು ಅವಕಾಶ ನಮ್ಮ ರೇಡಿಯೋಕ್ ಮಾತ್ರ ಇರೋದ್ರಿಂದ, ಈಗ ಹೊಸ ಹೊಸ ತಂತ್ರಜ್ಞಾನಗಳಾಗಿರೋದ್ರಿಂದ ನಮ್ಮ ರೇಡಿಯೋ ನೀವು ಎಲ್ಲಿ ಬೇಕಾದ್ರೂ ಕೇಳುವಂತ ಅವಕಾಶ ಈಗ ಇದೆ. ಏನಪ್ಪಾ ಚಿತ್ರದುರ್ಗ ಆಕಾಶವಾಣಿ ನಾನು ಚಿತ್ರದುರ್ಗದಲ್ಲೇ ಕೇಳ್ಬೇಕು, ಬೇರೆ ಕಡೆ ಕೇಳಕ್ಕಾಗಲ್ಲ ಅಂತ, ಇಡೀ ಇಂಡಿಯಾದಲ್ಲ ಇಡೀ ಪ್ರಪಂಚದಲ್ಲಿ ಎಲ್ಲಿ ಹೋದ್ರೆ ಕೇಳ್ಬೋದು. ಅದು ಇಂಟರ್ನೆಟ್ ಇದ್ರೆ ನಾವು ಎಲ್ಲಿ ಬೇಕಾದ್ರೂ ಅದನ್ನ ಸಾಕಾರ ಮಾಡ್ಕೋಬಹುದು ಅಂತ ಒಂದು ಅವಕಾಶಗಳು ಈಗ ಆಗಿದ್ದಾವೆ. ಹಾಗಾಗಿ ರೇಡಿಯೋ ಕಾರ್ಯಕ್ರಮಗಳನ್ನು ಪ್ರಸಾರ ಮಾಡೋದ್ರಲ್ಲಿ ಯಾವತ್ತೂ ಹಿಂದೆ ಬಿದ್ದಿಲ್ಲ. ತಾವೆಲ್ಲರೂ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದೀರ, ಹಾಗೆ ಎಲ್ಲರಿಗೂ ಧನ್ಯವಾದ ಹೇಳ್ತಾ ನನ್ನ ಒಂದು ಮಾತುಗಳನ್ನು ಮುಗಿಸ್ತೇನೆ. ನಮಸ್ಕಾರ. ಕಾರ್ಯಕ್ರಮದ ಉದ್ಘಾಟನೆಯನ್ನು ಐಸಿಎಆರ್ ತರಳಬಾಳು ಕೃಷಿ ವಿಜ್ಞಾನ ಕೇಂದ್ರದ ಮುಖ್ಯಸ್ಥರು ಹಾಗೂ ಹಿರಿಯ ವಿಜ್ಞಾನಿಗಳಾದ ಡಾ ಟಿಎನ್ ದೇವರಾಜ್ ಅವರು ಜ್ಯೋತಿ ಬೆಳಗಿಸುವುದರ ಮೂಲಕ ವೇದಿಕೆ ಮೇಲಿದ್ದ ಗಣ್ಯರೊಡಗೂಡಿ ನೆರವೇರಿಸಿದರು. ನಂತರ ತಮ್ಮ ಉದ್ಘಾಟನಾ ನುಡಿಗಳಲ್ಲಿ ಸಿರಿಧಾನ್ಯ ಬೆಳೆದರೆ ಸಾಲದು, ಅದರ ಸಂಸ್ಕರಣೆ ಮೌಲ್ಯವರ್ಧನೆ ಮುಖ್ಯ, ಈ ನಿಟ್ಟಿನಲ್ಲಿ ಪ್ರತಿ ಹೋಬಳಿಗೆ ಒಂದು ಸಂಸ್ಕರಣಾ ಘಟಕ ಸ್ಥಾಪನೆಯಾಗಬೇಕು ಎಂದು ನುಡಿದರು. ಸ್ನೇಹಿತರೆ, ಹಸಿವು ಅನ್ನೋದು ನಮ್ಮೆಲ್ಲರ ಜೀವಕ್ಕೆ ಬಹಳ ಮುಖ್ಯವಾದಂತ ಚೈತನ್ಯದ ಸೆಲೆ. ಈ ಹಸಿವು ಅನ್ನದೇ ಇಡೀ ಪ್ರಪಂಚದ ಆಗು ಹೋಗುಗಳನ್ನ ನಿರ್ಧರಿಸುತ್ತದೆ ಅಂತೇಳಿ ಪ್ರಾಜ್ಞರು ಹೇಳ್ತಾರೆ. ಮಾನವನ ತಿರುಗಾಟ ಶುರುವಾಗಿದ್ದು ಆಹಾರದ ಹುಡುಕಾಟದಲ್ಲಿ ಹಸಿವನ್ನ ತಣಿಸ್ಲಿಕ್ಕೆ. ಮಾನವ ಒಂದು ಕಡೆಯಿಂದ ಇನ್ನೊಂದು ಕಡೆ ಓಡಾಡ್ಲಿಕ್ಕೆ ಶುರು ಮಾಡಿದ್ದು ಈ ಹಸಿವಿನ ತಾಕಲಾಟದಲ್ಲಿ, ಹಸಿವಿನ ಹೋರಾಟದ ಜೊತೆಗೆ. ಮಾನವ ವಿಕಾಸ ಆದಂತೆ ಆದಂತೆ ಆಧುನಿಕ ಮಾನವ ಅವನು ಹಡಗನ್ ಕಟ್ಕೊಂಡು ನೀರಲ್ಲಿ ಪ್ರಯಾಣ ಮಾಡಕ್ ಶುರು ಮಾಡಿದ್ದು ಸಹ ಹಸಿವಿಗೋಸ್ಕರ, ಆಹಾರಕ್ಕೋಸ್ಕರ. ನೀವು ಇತಿಹಾಸವನ್ನ ಕೆದಕಿ ನೋಡಿದ್ರೆ ತುಂಬಾ ಪ್ರಸಿದ್ಧ ಹೆಸರುಗಳಿದ್ದಾವೆ, ಅವುಗಳ ಹಿಂಬದಿಯಲ್ಲಿ ಇದ್ದಿದ್ದು ಹಸಿವು. ಸಂಪತ್ತು ಆಮೇಲೆ ಬಂದದ್ದು, ಮೊದಲು ಹಸಿವಿನ ಹುಡುಕಾಟ ಇತ್ತು. ಇವತ್ತಿಗೂ ಕೂಡ ಮನುಷ್ಯ ಎಲ್ಲದೂ ಮಾಡ್ತಿರೋದು ಈ ಹಸಿವನ್ನ ತಣಿಸ್ಲಿಕ್ಕೆ. ಈ ತಾತ್ವಿಕ ತಳಹದಿಯನ್ನ ನೀವು ಸೂಕ್ಷ್ಮವಾಗಿ ಗಮನಿಸಿದ್ರೆ ನಮ್ಮ ಕಾರ್ಯ ಏನಿದೆ, ಕೈಂಕರ್ಯ ಏನಿದೆ, ಕೃಷಿ ಕ್ಷೇತ್ರದಲ್ಲಿ ಒಡನಾಟ ಇಟ್ಕೊಂಡಿರುವಂಥದ್ದು ಮೂಲಭೂತವಾದಂತಹ ಹಸಿವನ್ನ ತಣಿಸ್ಲಿಕ್ಕೆ, ಹಸಿವನ್ನ ಟ್ಯಾಕಲ್ ಮಾಡಲಿಕ್ಕೆ. ಈ ಸೂಕ್ಷ್ಮವನ್ನ ಗ್ರಹಿಸಿದ್ರೆ ಬಹಳಷ್ಟು ಗಂಭೀರವಾದಂತಹ ಪರಿಸ್ಥಿತಿ ನಮ್ಮ ಮುಂದಿದೆ ಅನ್ನೋದು ಗೊತ್ತಾಗ್ತದೆ. ಇದನ್ನ ಗಮನದಲ್ಲಿಟ್ಕೊಂಡು ಇವತ್ತಿನ ರೇಡಿಯೋ ಕಿಸಾನ್ ದಿವಸ ಒಂದು ವಿಶೇಷವಾದಂತಹ ಅರ್ಥವನ್ನ ಇಟ್ಕೊಂಡು, ಒಂದು ಧ್ಯೇಯವನ್ನು ಇಟ್ಕೊಂಡು ಆಚರಿಸಲ್ಪಡುತ್ತಿದೆ. ಅಂತಾರಾಷ್ಟ್ರೀಯ ಸಿರಿಧಾನ್ಯಗಳ ವರ್ಷ ಅಂತೇಳಿ 2023 ವಿಶ್ವಸಂಸ್ಥೆ ಘೋಷಣೆ ಮಾಡಿದೆ. ನಮ್ಮ ರಾಷ್ಟ್ರ ಅದರ ಮುಂಚೂಣಿಯಲ್ಲಿದೆ. ಯಾಕೆಂದರೆ ಸಿರಿಧಾನ್ಯಗಳನ್ನು ಹೆಚ್ಚು ಬೆಳೆಯುತ್ತಿರುವಂಥ ದೇಶ ನಮ್ಮದು. ಏಷ್ಯಾದ ಒಟ್ಟು ಉತ್ಪಾದನೆಯಲ್ಲಿ 80% ಭಾರತ ಉತ್ಪತ್ತಿ ಮಾಡಿಕೊಡ್ತಿದೆ. ಭಾರತದಲ್ಲಿ ಕರ್ನಾಟಕ ಮುಂಚೂಣಿಯಲ್ಲಿದೆ. ಸಂಸ್ಕರಣೆ ಇರಬಹುದು, ಅದನ್ನು ಮೌಲ್ಯವರ್ಧನೆ ಮಾಡಿ ಮಾರುಕಟ್ಟೆ ಮಾಡುವಂಥ ವಿಚಾರ ಇರಬಹುದು, ಅವುಗಳನ್ನು ಬಳಸುವ ವಿಚಾರ ಇರಬಹುದು, ಇವುಗಳಲ್ಲೆಲ್ಲವೂ ಪ್ರಪಂಚ ಬಹಳ ಕುತೂಹಲಕಾರಿಯಾಗಿರುವಂಥ ಸಿರಿಧಾನ್ಯಗಳನ್ನು ನೋಡ್ತಾ ಇದೆ. ಈ ಸಿರಿಧಾನ್ಯಗಳು ನಮ್ಮ ಭೂಮಿಯಲ್ಲಿ ಬೆಳೀತಿದ್ದೇವೆ ಅಂತ ಹೇಳಿದ್ರೆ ನಮಗೆ ಅದೊಂದು ವರಪ್ರಸಾದ. ಇನ್ನು ಮಾಡಬೇಕಾಗಿರೋದು ಏನಂತ ಹೇಳಿದ್ರೆ ಉತ್ಪತ್ತಿ ಮಾಡ್ಕೋಬೇಕು, ಅದನ್ನು ಸಂಸ್ಕರಣೆ ಮಾಡಬೇಕು, ಮೌಲ್ಯವರ್ಧನೆ ಮಾಡಬೇಕು, ಮಾರುಕಟ್ಟೆ ಮಾಡಬೇಕು. ಎಲ್ಲದಕ್ಕೂ ಒಂದು ರೀತಿಯ ವೇದಿಕೆ ಕೂಡಿ ಬರ್ತದೆ ಅಂತ ಹೇಳ್ತಾರಲ್ಲ, ಆ ತರ ಆಗ್ತಾ ಇದೆ. ಸುಮಾರು 60 crore ಜನ ಇವುಗಳನ್ನ ಬಳಸ್ತಾ ಇದ್ದಾರೆ. ಹೋಬಳಿಗೊಂದರಂತೆ ಸಂಸ್ಕರಣಾ ಕೇಂದ್ರಗಳನ್ನ ಹಾಕ್ಸ್ಲಿಕ್ಕೆ ಈ ಕಾರ್ಯಕ್ರಮವನ್ನು ವೇದಿಕೆಯಾಗಿ ಬಳಸ್ಕೊಳ್ಳೋಣ. ಈ ಅವಕಾಶಕ್ಕೆ ಗುರುಗಳಿಗೆ, ದೇವರಿಗೆ ಮತ್ತೆ ನಿಮ್ಮೆಲ್ಲರಿಗೂ ವಂದಿಸಿ ನನ್ನ ಮಾತಿಗೆ ವಿರಾಮಿಡ್ತೆ. ನಮಸ್ಕಾರ. ಮುಖ್ಯ ಅತಿಥಿಗಳಾಗಿ ಆಗಮಿಸಿದ್ದ ದಾವಣಗೆರೆ ಕೃಷಿ ಇಲಾಖೆಯ ಉಪ ಕೃಷಿ ನಿರ್ದೇಶಕರಾದ ಶ್ರೀ ಆರ್ ತಿಪ್ಪೇಸ್ವಾಮಿ ಅವರು ಮಾತನಾಡಿ, ಸಿರಿಧಾನ್ಯ ಕೃಷಿ ಪ್ರೋತ್ಸಾಹಕ್ಕೆ ಇಲಾಖೆಯಲ್ಲಿ ಸಾಕಷ್ಟು ಯೋಜನೆಗಳಿದ್ದು, ರೈತ ಬಾಂಧವರು ಅವುಗಳ ಸದುಪಯೋಗ ಪಡೆದುಕೊಂಡು ಸಿರಿಧಾನ್ಯಗಳನ್ನು ಬೆಳೆದು ಅವುಗಳನ್ನು ಬಳಸಿ ಆರೋಗ್ಯ ಸುಧಾರಣೆ ಕಂಡುಕೊಳ್ಳಬಹುದು. ಸಿರಿಧಾನ್ಯ ಉತ್ಪಾದನೆಗೆ ಸರ್ಕಾರದಿಂದ ಪ್ರೋತ್ಸಾಹ ಧನ ನೀಡಲಾಗುತ್ತದೆ. ಪಿಎಂ ಕಿಸಾನ್ ಯೋಜನೆಯಡಿಯಲ್ಲಿ ಕಡಿಮೆ ಬಡ್ಡಿದರದಲ್ಲಿ ಸಾಲ ಸೌಲಭ್ಯ ಒದಗಿಸಲಾಗುತ್ತದೆ ಎಂದು ನುಡಿದರು. ಆಕಾಶವಾಣಿ, ಇವೆಲ್ಲ ನಮ್ದು ಮುಖತವಾಣಿಗಳಿದ್ರೆ ಆಕಾಶವಾಣಿ, ಆಕಾಶದಿಂದ ಬರ್ತಾ ಇತ್ತು ವಾಣಿಗಳು ಅಂತ, ಶಬ್ದಗಳನ್ನ ಆಕಾಶದಿಂದ ಕೇಳ್ತಾ ಇದ್ರು. ಯಾರು ಹೇಳ್ತಿದ್ರು ಗೊತ್ತಿಲ್ಲ, ಅವ್ರು ಹೆಂಗಿದ್ರು ಗೊತ್ತಿಲ್ಲ, ಆದ್ರೆ ಹೇಳದ್ ಹೇಳ್ತಾ ಇದ್ರು. ಕೇಳಿಸ್ಕೊಳ್ಳೋದಕ್ಕೆ ತುಂಬಾ ಹಿತವಾಗಿರ್ತಿದ್ವು. ಕೇವಲ ಒಂದೇ ವಿಷಯನ ಹೇಳ್ತಿರ್ಲಿಲ್ಲ, ಬೆಳಗ್ಗಿಂದ ಆರಂಭ ಆದ್ರೆ ಸಂಜೆವರೆಗೂ ಬೇರೆ ವಿಷಯಗಳನ್ನೆಲ್ಲ ನಮಗೆ ಅಲ್ಲಿಂದನೇ ನಿಂತ್ಕೊಂಡು ಹೇಳ್ತಾ ನಮ್ಮನ್ನು ಮಲಗಿಸ್ದಂಥದ್ದು ಆಕಾಶವಾಣಿ, ಅದು ರೇಡಿಯೋ. ಅದಕ್ಕೆ ಭಾಳಷ್ಟು ಜನ ಕೇಳುಗರು ರೈತ ಬಾಂಧವರು. ಅದಕ್ಕೋಸ್ಕರ ಆಕಾಶವಾಣಿ ರೈತರಿಗೋಸ್ಕರ ಕಿಸಾನ್ ವಾಣಿ ಅಂತಕ್ಕಂಥ ವಿಶೇಷ ಕಾರ್ಯಕ್ರಮವನ್ನು ಆರಂಭ ಮಾಡಿದ್ದು ಈ ದಿನದಂದು. ಅದರ ಸವಿ ನೆನಪಿಗೋಸ್ಕರ ಇಂಥ ಕಾರ್ಯಕ್ರಮಗಳು ದೇಶದೆಲ್ಲೆಡೆ ಎಲ್ಲೆಲ್ಲಿ ಆಕಾಶವಾಣಿ ಕೇಂದ್ರಗಳಿದ್ದಾವೆ ಎಲ್ಲ ಕಡೆ ಇಂಥ ಕಾರ್ಯಕ್ರಮ ನಡೀತಿದ್ದಾವೆ. ಕೃಷಿಗೂ ರೇಡಿಯೋಗೂ ಭಾಳಷ್ಟು ಅವಿನಾಭಾವ ಸಂಬಂಧ ಇದೆ. ಸೊ ಇಷ್ಟು ಆಕಾಶವಾಣಿಯ ಬಗ್ಗೆ ಹೇಳ್ತಾ, ಅಂತಾರಾಷ್ಟ್ರೀಯ ಸಿರಿಧಾನ್ಯಗಳ ವರ್ಷಾಚರಣೆ ಹಿನ್ನೆಲೆಯಲ್ಲಿ ಕೃಷಿ ಇಲಾಖೆ, ಕೃಷಿ ಸಂಶೋಧನಾ ಕೇಂದ್ರಗಳು, ಕೇಂದ್ರ ಮತ್ತು ರಾಜ್ಯ ಸರ್ಕಾರದ ವಿವಿಧ ಅಂಗಸಂಸ್ಥೆಗಳು, ಖಾಸಗಿಯವರು ಎಲ್ಲ ಸೇರ್ಕೊಂಡು ಒಂದಿಷ್ಟು ವಿಚಾರಗಳನ್ನ ಸಿರಿಧಾನ್ಯಗಳ ಉತ್ಪಾದನೆ ಜಾಸ್ತಿ ಮಾಡಲಿಕ್ಕೆ ಯೋಜನೆ ತಂದಿದ್ವಿ. ಆದರೆ ನಮಗೆ ಈಗ ಬೇಕಾಗಿರ್ತಕ್ಕಂಥದ್ದು ಸರ್ಕಾರ ಹೆಚ್ಚು ಕಾನ್ಸಂಟ್ರೇಷನ್ ಕೊಡ್ತಕ್ಕಂಥದ್ದು 6 kiridhanyagalige. 6 kiridhanyagalu ಸಾಮೆ, ನವಣೆ, ಊದಲು, ಹಾರಕ, ಬರಗು. ಅದನ್ನ ಬಳಕೆ ಮಾಡತಕ್ಕಂಥದ್ದು, ಮೌಲ್ಯವರ್ಧನೆ ಮಾಡತಕ್ಕಂಥದ್ದು ಅದು ಅದಕ್ಕಿನ್ನ ಹೆಚ್ಚು ಇಂಪಾರ್ಟೆಂಟ್ ಆಗಿದೆ. ದೊಡ್ಡ ದೊಡ್ಡ ಹಳ್ಳಿಗಳ ಮಟ್ಟದಲ್ಲಿ ರೈತ ಉತ್ಪಾದಕ ಕಂಪನಿ ಅಂತ ಮಾಡಿದ್ವಿ. ಬೆಳೆದಂತ ಉತ್ಪನ್ನವನ್ನ ನೀವು ಪ್ರೊಸೆಸಿಂಗ್ ಮಾಡಿ ಅಂತೇಳಿ ಮತ್ತೆ ಸರ್ಕಾರದಿಂದ PMFME ಅಂತಕ್ಕಂಥ ಒಂದು ಯೋಜನೆ ಇದೆ, ಪ್ರೈಮ್ ಮಿನಿಸ್ಟರ್ಸ್ ಫಾರ್ಮುಲೇಷನ್ ಆಫ್ ಮೈಕ್ರೋ ಫುಡ್ ಎಂಟರ್ಪ್ರೈಸಸ್ ಅಂತ ಕೇಳಿ. ಮೌಲ್ಯವರ್ಧನೆ ಮಾಡಬೇಕು, ಅದನ್ನ ಗ್ರೇಡಿಂಗ್ ಮಾಡಬೇಕು, ಅದನ್ನ ಪ್ಯಾಕಿಂಗ್ ಮಾಡಬೇಕು. ಪ್ಯಾಕ್ ಮಾಡಿದ್ಮೇಲೆ ಹಂಗೆ ಮಾರಾಟ ಮಾಡಬಾರ್ದು, ಒಂದು ಬ್ರ್ಯಾಂಡ್ ಏನು. ಅದಕ್ಕೆ ಸಿರಿಧಾನ್ಯ ಬೆಳೆದಾಗ ಅದಕ್ಕೆ ಸ್ವಲ್ಪ ಜಾಸ್ತಿ ರೇಟ್ ಇಡಲೇಬೇಕಾಗ್ತದೆ. ನಾವು ಇನ್ನೊಂದು ಬೆಳೆನ ಪ್ರೇರೇಪಣೆ ಮಾಡಬೇಕು, ಆ ಟೈಮಲ್ಲಿ ಇರೋಂತ ಲಾಸ್ನ ನಾವು ಉಟ್ಕೊಡ್ಬೇಕು ಅನ್ನೋಕ್ಕೋಸ್ಕರ ಸರ್ಕಾರ ಕಳೆದ ವರ್ಷ ಏನ್ ಮಾಡ್ತು, ಹೆಕ್ಟೇರ್ಗೆ 2.5 acreಗೆ 6,000 rupees ನಿಮ್ಮ ನೇರವಾಗಿ ನಿಮ್ಮ ಅಕೌಂಟ್ಗೆ ಜಮಾ ಮಾಡ್ತು. ಪಿಎಂ ಕಿಸಾನ್ ಯೋಜನೆ ಅಡಿ 2,000 rupees ಹಂಗೆ ಅಕೌಂಟ್ಗೆ ಯಾರ್ಯಾರಿಗೆ ಬರ್ತಾ ಇತ್ತು ಅವ್ರೆಲ್ಲರಿಗೂ ಸಿರಿಧಾನ್ಯ ಬೆಳೆದಿದ್ರೆ, ಸಿರಿಧಾನ್ಯ ಬೆಳೆದದ್ದನ್ನ ನೀವು ಹೋಗಿ ಫೋಟೋ ಹೊಡೆದು ನಾನು ಸಿರಿಧಾನ್ಯ ಬೆಳೆದಿದ್ದೀನಿ 1 acre ಅಂತ ಕ್ರಾಪ್ ಸರ್ವೆನಲ್ಲಿ ದಾಖಲು ಮಾಡಿದ್ರೆ, ನೀವು EKYC ಅನ್ನೋದನ್ನ ಮಾಡಿಸಿದ್ರೆ ನಿಮ್ಮ ಅಕೌಂಟ್ಗೆ ಜಮಾ ಆಗಿದೆ ಅಲ್ವಾ. ಆಮೇಲೆ ಇದನ್ನ ಸಿರಿಧಾನ್ಯ ಉತ್ಪಾದನೆ ಜಾಸ್ತಿ ಮಾಡಬೇಕು ಅನ್ನೋಕ್ಕೋಸ್ಕರ ರಾಷ್ಟ್ರೀಯ ಆಹಾರ ಭದ್ರತಾ ಯೋಜನೆ ಅಂತಕ್ಕಂತ ಯೋಜನೆ ಅಡಿ ಕೆಲವು ಗ್ರಾಮಗಳನ್ನ ಆಯ್ಕೆ ಮಾಡ್ಕೊಂಡ್ವಿ, ಕೆಲವು ಕೃಷಿ ಪರಿಕರಗಳನ್ನ ಕೊಟ್ವಿ ಇದನ್ನ ಜಾಸ್ತಿ ಮಾಡ್ಲಿಕ್ಕೆ ಅನ್ನೋಕ್ಕೋಸ್ಕರ. ಇಲಾಖೆಯಲ್ಲಿ ಇನ್ನೂ ಬೇರೆ ಬೇರೆ ಯೋಜನೆಗಳಿದಾವೆ ಮಾರಾಟ ಮಾಡೋದಕ್ಕೆ, ಮೌಲ್ಯವರ್ಧನೆ ಮಾಡೋದಕ್ಕೆ ಸರ್ಕಾರದಿಂದ ಇರತಕ್ಕಂಥ ಯೋಜನೆಗಳ ಬಗ್ಗೆ ನಿಮಗೆ ಹೇಳಿದ್ದೀನಿ. ನನಗೆ ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ತಮ್ಮೆಲ್ಲರಿಗೂ ವಂದಿಸಿ ನನ್ನ ಮಾತುಗಳಿಗೆ ವಿರಾಮ ಹೇಳ್ತೀನಿ. ಮತ್ತೊಬ್ಬ ಮುಖ್ಯ ಅತಿಥಿ ICAR ತರಳಬಾಳು ಕೃಷಿ ವಿಜ್ಞಾನ ಕೇಂದ್ರದ ಬೇಸಾಯ ಶಾಸ್ತ್ರಜ್ಞರಾದ ಶ್ರೀ ಬಿಒ ಮಲ್ಲಿಕಾರ್ಜುನ್ ಅವರು ಮಾತನಾಡಿ, ಆರೋಗ್ಯ ಸುಧಾರಣೆಗಾಗಿ ಸಿರಿಧಾನ್ಯಗಳನ್ನು ಬಳಸಬೇಕು ಎಂದು ಹೇಳಿದರು. ಸಿರಿಧಾನ್ಯನ ಎಲ್ಲಿ ಬೇಕಾದ್ರೆ ಬೆಳಿಬಹುದು, ಫಲವತ್ತತೆಯಾದ ಭೂಮಿಯಲ್ಲಿ ಬೆಳೆದ್ರೇನೆ ಇಳುವರಿ ಜಾಸ್ತಿ ಬರುತ್ತೆ. ನಾವು ಯಾಕೆ ಬೆಳೀತಾ ಇಲ್ಲ ಸಿರಿಧಾನ್ಯ ಅಂತಂದ್ರೆ, ಇಳುವರಿ ಇಲ್ಲ ಅಂತ ಬೆಳೀತಾ ಇಲ್ಲ. ಯಾರು ಕೇಳಿದ್ರು ಸಿರಿಧಾನ್ಯ ಸರ್ ಒಂದು ಕ್ವಿಂಟಲ್ ಬರುತ್ತೆ ಎರಡು ಕ್ವಿಂಟಲ್ ಬರುತ್ತೆ, ಅದು ಬೆಳೆದ್ರೆ ಏನು ಉಪಯೋಗ ಅಂತ. ಬಟ್ ಈಗ ಏನು ನವಣೆ, ಸಜ್ಜೆ, ಸಾಮೆ, ಆರಕ, ಬರ್ಗು ಅಂತ ಏನು ಕರಿತಿದೀವೋ, ಇವೆಲ್ಲ ಬೇರೆ ಬೇರೆ ಅಧಿಕ ಇಳುವರಿ ಕೊಡುವಂತ ತಳಿಗಳು ಬಂದಿದ್ದಾವೆ. ಜೊತೆಗೆ ಈ ಸಾವಯವ ಕೃಷಿನೂ ಸೇರ್ಕೊಂಡಿದೆ. ಹಾಗಾಗಿ ಈ ಸಿರಿಧಾನ್ಯಗಳ ಉತ್ಪನ್ನ ಮತ್ತು ಉತ್ತೇಜನನ ಕೊಡೋಕ್ಕೋಸ್ಕರ ಎಲ್ಲ ಮಾಧ್ಯಮದವರು ನೋಡ್ರಿ, ಇವತ್ತು ರೇಡಿಯೋ ಕಿಸಾನ್ ಡೇ ಬಹಳ ಮುಖ್ಯವಾದ ವಿಚಾರ ಏನಪ್ಪ ಅಂದ್ರೆ ಸಿರಿಧಾನ್ಯದ ವರ್ಷ. ಈ ವರ್ಷ ಅಂತಾರಾಷ್ಟ್ರೀಯ ಸಿರಿಧಾನ್ಯ ವರ್ಷ ಅಂತ ಘೋಷಣೆ ಆಗಿದೆ ಕೇಂದ್ರ ಸರ್ಕಾರದಿಂದ. ಈ ಸಿರಿಧಾನ್ಯಗಳ ಮೌಲ್ಯವರ್ಧನೆ ಅಂದ್ರೆ ಮೂಲದಲ್ಲೇ ಮೌಲ್ಯವರ್ಧನೆ ಅಂತೇಳಿ ನಾವು ನಮ್ಮ ತರಳಬಾಳು ಅಮೃತ ರಹಿತ ಉತ್ಪಾದಕ ಕಂಪನಿಗಳನ್ನೇನು ನಾವು ಸ್ಥಾಪನೆ ಮಾಡಿದೀವಿ 17 ಕಂಪನಿಗಳು, ಆ ಎಲ್ಲ ಕಂಪನಿಗಳಿಗೂ ನಾವು ಈ ಸಿರಿಧಾನ್ಯಗಳ ಉತ್ತೇಜನ ಕೊಡ್ತಾ ಇದ್ದೀವಿ. ಯಾಕೆ ಅಂತಂದ್ರೆ ಸಿರಿಧಾನ್ಯ ಬೆಳೀದೇ ಇದ್ರೆ ಅಥವಾ ಸಿರಿಧಾನ್ಯ ಉತ್ಪಾದನೆ ಮಾಡದೇ ಇದ್ರೆ ಮುಂದೆ ಏನಾಗುತ್ತೆ ಅನ್ನೋ ಕಲ್ಪನೆಯನ್ನು ನಾವು ಮಾಡ್ಕೊಳಕ್ಕಾಗಲ್ಲ. ಯಾಕೆ ಅಂತಂದ್ರೆ ಅಷ್ಟೊಂದು ನಮ್ಮ ಆರೋಗ್ಯದ ಸಮಸ್ಯೆಗಳು ಸಾಕಷ್ಟು ಕಾಡ್ತಾ ಇದೆ, ಎಲ್ಲರಿಗೂ ಕಾಡ್ತಾ ಇದೆ. ಅದಕ್ಕೆ ಊಟ ಚೆನ್ನಾಗಿ ಮಾಡ್ರಿ, ಆರೋಗ್ಯ ತಂತಾನೆ ಚೆನ್ನಾಗಾಗುತ್ತೆ ಅಂತಂತಾರೆ. ಸಾವಯವದಲ್ಲಿ ಇದನ್ನ ಬೆಳೀರಿ ಅಂತ ಉತ್ತೇಜನ ಕೊಡ್ತೀವಿ. ಅತಿ ಹೆಚ್ಚು ಗೊಬ್ಬರ, ಅತಿ ಹೆಚ್ಚು ನೀರು ಕೊಟ್ಟರೆ ಸಿರಿಧಾನ್ಯ ನಮ್ಮ ಮಾತು ಕೇಳಲ್ಲ. ಯಾಕೆ ಅಂದರೆ ಹಲವಾರು ರೋಗ ಮತ್ತು ಕೀಟಗಳು ನಮ್ಮ ಸಿರಿಧಾನ್ಯಕ್ಕೂ ಬರ್ತಾ ಇದ್ದಾವೆ. ಈ ಒಂದು ಕಾರ್ಯಕ್ರಮ ನಮ್ಮ ತರಳಬಾಳು ಕೃಷಿ ವಿಜ್ಞಾನ ಕೇಂದ್ರದಲ್ಲಿ ನಡೀತಾ ಇರೋದು ನಮಗೆ ಬಹಳ ಸಂತೋಷ. ಸಿರಿಧಾನ್ಯ ಬೆಳೆಯುವಂಥ ರೈತರುಗಳಿಗೆ ನಾವು ಈ ಸರಿ ನವಣೆ ಅಥವಾ ಸಜ್ಜೆ ಅಥವಾ ಸಾಮೆ ಯಾವ್ದಾರು ಒಂದು ಬೆಳೆನ ಒಂದೇ ಹಳ್ಳಿಯಲ್ಲಿ ಸುಮಾರು ಒಂದು 50 ಎಕರೆ ಮಾಡಬೇಕು ಅಂತ ನಾವು ಒಂದು ಗುರಿ ಹೊಂದ್ಕೊಂಡಿದ್ದೀವಿ. ದಯಮಾಡಿ ಇದಕ್ಕೆ ಯಾವ್ದಾರು ಹಳ್ಳಿಯವರು ಮುಂದೆ ಬಂದು ನಾವು ಮಾಡ್ತೀವಿ ಸರ್ ಅಂದರೆ ಅದಕ್ಕೆ ನಾವು ಸಹಾಯ ಮಾಡೋಕೆ ರೆಡಿ ಇದ್ದೀವಿ ಅಂತ ಹೇಳ್ತಾ ನನಗೆ ಕೊಟ್ಟಂತ ಅವಕಾಶವನ್ನು ಉಪಯೋಗಿಸಿ ನಾನು 2 ಮಾತುಗಳಿಗೆ ವಿರಾಮ ಕೊಡ್ತೀನಿ. ನಮಸ್ಕಾರ. ಕಾರ್ಯಕ್ರಮದ ಮತ್ತೋರ್ವ ಮುಖ್ಯ ಅತಿಥಿ ಚನ್ನಗಿರಿ ತಾಲೂಕು ಕತ್ತಲಗೆರೆಯ ಕೃಷಿ ಮತ್ತು ತೋಟಗಾರಿಕೆ ಸಂಶೋಧನಾ ಕೇಂದ್ರದ ವಿಸ್ತರಣಾ ಮುಂದಾಳು ಡಾ ಎಎಂ ಮಾರುತೇಶ್ ಅವರು ಸಿರಿಧಾನ್ಯಗಳ ಮೌಲ್ಯವರ್ಧನೆ ಕುರಿತು ಮಾತನಾಡುತ್ತಾ, ಇವತ್ತಿನ ದಿವಸ ರೇಡಿಯೋ ಕಿಸಾನ್ ದಿವಸ, ಇದರ ಉದ್ದೇಶ ಏನಪ್ಪ ಅಂದ್ರೆ ಇವತ್ತಿನ ದಿವಸ ನಮ್ಮ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ವಿಶ್ವಸಂಸ್ಥೆಯು ಭಾರತ ದೇಶವನ್ನ 2023 ಅಂತಾರಾಷ್ಟ್ರೀಯ ಸಿರಿಧಾನ್ಯಗಳ ವರ್ಷ ಎಂದು ಆಚರಿಸ್ತಿರೋದು ಹೆಚ್ಚಿನ ಒಂದು ಸಂತೋಷ ತಂದಿದೆ. ಅದೇ ರೀತಿ ನಮ್ಮ ಕರ್ನಾಟಕ ಸರ್ಕಾರವು ಕೂಡ ಏನು ಜನವರಿ ತಿಂಗಳಲ್ಲಿ ಫೇರ್ ಮಿಲೆಟ್ ಮೇಳವನ್ನು ಬೆಂಗಳೂರಿನ ಅರಮನೆ ಮೈದಾನದಲ್ಲಿ ಆಯೋಜಿಸಿದ್ರು. ಸಾಕಷ್ಟು ಪ್ರಗತಿಪರ ರೈತರು ಕೂಡ ಅಲ್ಲಿಗೆ ಹೋಗಿದ್ದೀರಿ, ಎಲ್ಲ ನೋಡಿದ್ದೀರಿ, ಸಿರಿಧಾನ್ಯಗಳ ಬಗ್ಗೆ ಸಾಕಷ್ಟು ನಮ್ಗೆ ಹೇಳಿದ್ದಾರೆ. ಮೊದಲನೇದಾಗಿ 2 ವರ್ಷದ ಹಿಂದೆ ಬಂದಿರತಕ್ಕಂಥ ಕೊರೋನಾ ಯಾಕೆ ಬಂತು, ಕೊರೋನಾದಲ್ಲಿ ಯಾಕೆ ಉಳ್ಕೊಂಡ್ರು, ಯಾಕೆ ಸತ್ರು ಅನ್ನೋದ್ರ ಬಗ್ಗೆ ಚಿಂತನೆ ಮಾಡೋಣ. ಯಾಕೆಂದರೆ ಇವತ್ತು ನಮ್ಮ ಆರೋಗ್ಯ ಚೆನ್ನಾಗಿದ್ದರೆ ತಾನೆ ನೀವು ಇಲ್ಲಿ ಬರಲಿಕ್ಕೆ ಸಾಧ್ಯ. ಫಸ್ಟು ನಮ್ಮ ಆರೋಗ್ಯದ ಬಗ್ಗೆ ನಮ್ಮನ್ನು ನಾವು ಗಮನ ಕೊಡಬೇಕು. ಈ ದಿಸೆಯಲ್ಲಿ ನಮ್ಮ ರೈತ ಬಾಂಧವರು, ರೈತ ಮಹಿಳೆಯರು ನಮ್ಮ ಆರೋಗ್ಯದ ಬಗ್ಗೆ ಏನು, ನಮಗೆ ಯಾವ ಪೋಷಕಾಂಶಗಳು ಅತ್ಯುತ್ತಮವಾಗಿರ್ತವೆ, ಯಾವು ಬೇಕು ಅಗತ್ಯವಾಗಿ, ನಾವು ಯಾಕೆ ಆಸ್ಪತ್ರೆಗೆ ಹೆಚ್ಚಿನ ಒಂದು ಹಣವನ್ನು ವ್ಯಯಿಸ್ತಾ ಇದ್ದೀವಿ ಅನ್ನೋದ್ರ ಬಗ್ಗೆ ಚಿಂತನೆ ಮಾಡಬೇಕು. ಮೊದಲಾಗಿ ಮಹಿಳೆಯರಿಗೆ ಈ ಪೋಷಕಾಂಶಗಳ ಒಂದು ಜ್ಞಾನದ ಅರಿವು ಹೆಚ್ಚಿನದಾಗಿ ಬೇಕಾಗ್ತದೆ. ಈ ದಿಸೆಯಲ್ಲಿ ನಮ್ಮ ವಿಶ್ವವಿದ್ಯಾಲಯ ಆಗಿರ್ಬೋದು, ನಮ್ಮ ತರಳಬಾಳು ಕೃಷಿ ವಿಜ್ಞಾನ ಕೇಂದ್ರಗಳು ಹೆಚ್ಚಿನ ಮಟ್ಟದಾಗೆ ಈ ಪೌಷ್ಟಿಕಾಂಶದ ಜ್ಞಾನದ ಬಗ್ಗೆ ತರಬೇತಿ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಬೇಕಾಗ್ತದೆ. ಇದನ್ನು ಯಾಕೆ ಹೇಳ್ತೀನಿ ಅಂದರೆ, ನಾವು ಬಳಸ್ತಕ್ಕಂಥ ರಾಸಾಯನಿಕ ಗೊಬ್ಬರಗಳಾಗಿರ್ಬೋದು, ನಾವು ಬಳಸ್ತಕ್ಕಂಥ ರಾಸಾಯನಿಕ ಸಿಂಪರಣೆ ಆಗಿರ್ಬೋದು, ಅದಕ್ಕೋಸ್ಕರ ಈ ದಿಸೆಯಲ್ಲಿ ನಮ್ಮ ರೈತ ಬಾಂಧವರು ಸಾವಯವ ಗೊಬ್ಬರಗಳ ಬಗ್ಗೆ ಚಿಂತನೆ ಮಾಡಬೇಕು, ಮತ್ತು ಹೆಚ್ಚಿನದಾಗಿ ರಾಸಾಯನಿಕ ಗೊಬ್ಬರಗಳನ್ನು ಅಪ್ಲೈ ಮಾಡಬಾರ್ದು. ಮತ್ತು ಅದೇ ರೀತಿ 6 ಪೌಷ್ಟಿಕಾಂಶಗಳು ನಮ್ಮ ದೇಹಕ್ಕೆ ಭಾಳ ಅನುಕೂಲವನ್ನು ಮಾಡಿಕೊಡ್ತೇವೆ. ಮೊದಲನೇದಾಗಿ ಸಿರಿಧಾನ್ಯಗಳಾದ ಹಿಟ್ಟನ್ನು, ಸಾಮೆ ಆಗಿರ್ಬೋದು, ಆರಕ್ಕಾಗಿರ್ಬೋದು, ಬರ್ಗು ಆಗಿರ್ಬೋದು, ಇವುಗಳಲ್ಲಿ ಸಾಕಷ್ಟು ನಾರಿನಂಶ ಹೆಚ್ಚಾಗಿರೋದ್ರಿಂದ ನಮ್ಮ ದೇಹಕ್ಕೆ ಉತ್ತಮವಾದ ಪೋಷಕಾಂಶಗಳು ದೊರೆತವೆ. ಅದೇ ರೀತಿ ಈ ಸಿರಿಧಾನ್ಯಗಳಲ್ಲಿ ನಿಮಗೆ ಗೊತ್ತಿದೆ, ತಟಸ್ಥ ಧಾನ್ಯಗಳು ಅಂದರೆ ನ್ಯೂಟ್ರಲ್ ಮಿಲ್ಲೆಟ್ಸ್ ಅಂತ ಇದ್ದಾವೆ. ನ್ಯೂಟ್ರಲ್ ಮಿಲ್ಲೆಟ್ಸು ಮಾಮೂಲಿ ತಿಂತೀವಿ ನಾವು, ಏನಪ್ಪ ರಾಗಿ, ಜೋಳ ಇರ್ಬೋದು, ಇದು ಮೆಕ್ಕೆಜೋಳ ಇರ್ಬೋದು, ಇವೆಲ್ಲ ನ್ಯೂಟ್ರಲ್ ಮಿಲ್ಲೆಟ್ಸು. ಇದನ್ನು ತಿಂದಾಗ ಅಷ್ಟೇನು ಆರೋಗ್ಯಕ್ಕೆ ಪರಿಣಾಮಕಾರಿಯಾಗಿ ಬೀರದಿದ್ರು ಕೂಡ ನಮ್ಮನ್ನು ಪ್ರೊಟೆಕ್ಷನ್ ಆಗಿ ಉಳಿಸ್ಕೊತೇವೆ. ಅದೇ ರೀತಿ ನಕಾರಾತ್ಮಕ ಮಿಲ್ಲೆಟ್ಸ್ ಅಂತ ಹೇಳ್ತೀವಿ, ನಕಾರಾತ್ಮಕ ಮಿಲ್ಲೆಟ್ಸ್ ಅಂದರೆ ನೆಗೆಟಿವ್ ಮಿಲ್ಲೆಟ್ಸು. ಈ ನೆಗೆಟಿವ್ ಮಿಲ್ಲೆಟ್ಸ್ ಯಾವಪ್ಪ ಅಂದರೆ ನಿಮಗೆ ಗೊತ್ತಿದೆ, ಅಕ್ಕಿ, ಗೋಧಿ, ನಾವು ತಿಂತ ಏನಾಗುತ್ತೆ, ನಮಗೆ ಬರ್ತಾ ಬರ್ತಾ ಸಕ್ಕರೆ ಕಾಯಿಲೆ ಆಗಿರ್ಬೋದು, ಮಧುಮೇಹ ಆಗಿರ್ಬೋದು, ಈ ಥರ ಕಾಯಿಲೆಗಳು ಒಕ್ಕರಿಸ್ಕೊತವೆ ನಮ್ಮ ವಯಸ್ಸಾದಂಗೆಲ್ಲ. ಇವು ನಕಾರಾತ್ಮಕ ಸಿರಿಧಾನ್ಯಗಳಂತೀವಿ. ಸಕಾರಾತ್ಮಕ ಸಿರಿಧಾನ್ಯಗಳು ಅಂದ್ರೆ ಆರಕ ಇರ್ಬೋದು, ಸಾಮೆ ಇರ್ಬೋದು, ಊದಲು ಇರ್ಬೋದು, ಬರಗು ಇರ್ಬೋದು, ಕೊರಲೆ ಇರ್ಬೋದು, ಇವೆಲ್ಲ ವೈದ್ಯಕೀಯ ನಿವಾರಣಾ ಒಂದು ರೋಗ ಗುಣಗಳನ್ನ ಹೊಂದಿರತಕ್ಕಂಥದ್ದು. ಮತ್ತು ಆಹಾರ ಪದ್ಧತಿಯಲ್ಲಿ ಕನಿಷ್ಠ ಅಂದ್ರೆ ಶೇಕಡ ಪ್ರತಿಷ್ಠಿತ 30% ನಾವು ಈ ಸಿರಿಧಾನ್ಯಗಳನ್ನ ಸೇವಿಸಬೇಕಾಗ್ತದೆ. ಈ ರೀತಿಯಲ್ಲಿ ಸಿರಿಧಾನ್ಯಗಳಿಗೆ ಸಾಕಷ್ಟು ವೈದ್ಯಕೀಯ ಗುಣಗಳು ಇರುವುದರಿಂದ ಮುಂದಿನ ದಿನಗಳಲ್ಲಿ ನಮ್ಮ ರೈತ ಬಾಂಧವರು ಬೆಳ್ಕೊಂಡು ಫಸ್ಟ್ ನಮಗೆ ಸಂಪನ್ಮೂಲವಾಗಿ ನಾವು ಇಟ್ಕೊಂಡು ನಂತರ ಅದನ್ನ ಮೌಲ್ಯವರ್ಧನೆ ಮಾಡಿ ಮಾರುಕಟ್ಟೆಗೆ ಬೇಕಾಗಿರ್ತಕ್ಕಂಥ ಲೈಸೆನ್ಸ್ ತಗೊಳೋದಾಗಿರ್ಬೋದು, ಈ ರೀತಿ ತಗೊಂಡು ಮಾಡಿದಾಗ ನಮ್ಮ ಆರೋಗ್ಯನೂ ಕೂಡ ಚೆನ್ನಾಗಿರುತ್ತೆ, ನಮ್ಮ ಆದಾಯನೂ ಕೂಡ ದ್ವಿಗುಣಗೊಳ್ಳುತ್ತೆ, ಮತ್ತೆ ಈ ಸಿರಿಧಾನ್ಯಗಳಿಗೆ ಉತ್ತಮವಾದ ಒಂದು ನಾವು ವೇದಿಕೆ ಸೃಷ್ಟಿ ಮಾಡಿದಂಗೆ ಆಗ್ತದೆ ಅಂತ ಹೇಳಿ ನಾನು ಮಾತನ್ನು ಮುಗಿಸ್ತೀನಿ. ಜೈನ್ ಜೈ ಕರ್ನಾಟಕ. ಚಿತ್ರದುರ್ಗ ಸಾರ್ವಜನಿಕ ಜಿಲ್ಲಾ ಆಸ್ಪತ್ರೆಯ ಆಯುಷ್ ವಿಭಾಗದ ಪ್ರಕೃತಿ ಮತ್ತು ಯೋಗ ಚಿಕಿತ್ಸಾ ತಜ್ಞರಾದ ಡಾಕ್ಟರ್ ಬಿ ಗಂಗಾಧರ ವರ್ಮಾ ಅವರು ಆರೋಗ್ಯ ವರ್ಧನೆಯಲ್ಲಿ ಸಿರಿಧಾನ್ಯಗಳ ಪಾತ್ರದ ಬಗ್ಗೆ ಮಾತನಾಡುತ್ತಾ, ಆರೋಗ್ಯ ವರ್ಧನೆಯಲ್ಲಿ ಸಿರಿಧಾನ್ಯಗಳ ಪಾತ್ರ ಅಂತೇಳಿ, ಆರೋಗ್ಯ ಅಂತ ಬಂದಾಗ ನಮ್ಮಲ್ಲಿ ಎಲ್ಲರಲ್ಲೂ, ನಮ್ಗೆ ಯಾರಿಗಾದ್ರೂ ಕೇಳ್ರಿ ನೀವು ಆರೋಗ್ಯ ಚೆನ್ನಾಗಿದೆ ಅಂದ್ರೆ ಎಸ್ ನನಗೆ ಆರೋಗ್ಯ ಚೆನ್ನಾಗಿದೆ, ಹೆಂಗೆ ಚೆನ್ನಾಗಿದೆ, ನಂದೆಲ್ಲ ಬ್ಲಡ್ ರಿಪೋರ್ಟ್ಗಳು ಮೊನ್ನೆ ಮಾಡಿಸಿದ್ದೆ ಸರ್, ನಾನು ಎಲ್ಲ ರಿಪೋರ್ಟ್ ನಾರ್ಮಲ್ ಬಂದಿದೆ, ಹಂಗಾಗಿ ನಾನು ಆರೋಗ್ಯವಂತನಾಗಿದ್ದೀನಿ. ಎಲ್ಲ ಬ್ಲಡ್ ರಿಪೋರ್ಟ್ಗಳು ನಾರ್ಮಲ್ ಇತ್ತು ಅಂದ್ರೆ ನೀವು ಆರೋಗ್ಯವಂತರ. WHO ಒಂದು ಡೆಫಿನೇಷನ್ ಕೊಡುತ್ತೆ ಹೆಲ್ತಿಗೆ, ಆಬ್ಸೆನ್ಸ್ ಆಫ್ ಡಿಸೀಸ್ ಈಸ್ ಹೆಲ್ತ್ ಅಂತ, ಕಾಯಿಲೆ ರಹಿತವಾಗಿದ್ದರೆ ಅದು ಆರೋಗ್ಯ ಅಂತ. ಕೆಲವೇ ವರ್ಷಗಳಲ್ಲಿ ಅದನ್ನ ಬದಲಾವಣೆ ಮಾಡ್ತಾರೆ, ಇದು ತಪ್ಪಿದು ಡೆಫಿನೇಷನ್ನು, ಈ ಡೆಫಿನೇಷನ್ ಬದಲಾಗಬೇಕು. ದೈಹಿಕವಾಗಿ, ಮಾನಸಿಕವಾಗಿ, ಭಾವನಾತ್ಮಕವಾಗಿ, ಆಧ್ಯಾತ್ಮಿಕವಾಗಿ, ಸಾಮಾಜಿಕವಾಗಿ ಸಮತೋಲನದಲ್ಲಿರ್ತಕ್ಕಂತಹ ಸ್ಥಿತಿಯನ್ನ ನಾವು ಆರೋಗ್ಯ ಅಂತ ಕರಿಬಹುದು. ಈ ಎಲ್ಲದರ ಸಮತೋಲನ ಬರಬೇಕು ಅಂತ ಹೇಳಿದ್ರೆ ಪ್ರಕೃತಿಯಲ್ಲಿ ನಾನು ಒಬ್ಬ ಆಗ್ಬೇಕು, ನಾನೊಬ್ಬ ಸ್ಪೆಷಲ್ ಆಗ್ತೀನಿ ಅಂತ ಹೋದಾಗ ಬಹಳಷ್ಟು ಕಾಯಿಲೆಗಳು ನಮ್ಮಲ್ಲಿ ಜಾಸ್ತಿ ಆಗ್ತಾ ಹೋಗ್ತದೆ. ಅನ್ನದಾತ ಸುಖೀಭವ ಅಂತಾರೆ. ಸಿರಿಧಾನ್ಯಗಳು ಬಹಳ ಬಹಳ ಆರೋಗ್ಯದಲ್ಲಿ ಬಹಳಷ್ಟು ಒಳ್ಳೆಯ ಮಹತ್ತರವಾದ ಪಾತ್ರವನ್ನು ವಹಿಸ್ತವೆ. ನೀವು ಈ ಸಿರಿಧಾನ್ಯಗಳನ್ನ ಬಳಸಬೇಕು ಅಂತ ಹೇಳಲಿಕ್ಕೂ ಕಾರಣ ಏನು ಅಂತ ಹೇಳಿದ್ರೆ, ಯಾವಾಗ ನೀವು ಇದನ್ನ ಪ್ರಾಪರ್ ಕ್ವಾಂಟಿಟಿಯಲ್ಲಿ ತಗೊಳ್ತೀರೋ, ಇದರಲ್ಲಿ ಎರಡು ತರಹದ ಫೈಬರ್ ಬರುತ್ತೆ, ಒಂದು ಸಾಲಿಬಲ್ ಫೈಬರ್, ಎರಡನೇದು ಇನ್ಸಾಲಿಬಲ್ ಫೈಬರ್. ಆ ಇನ್ಸಾಲಿಬಲ್ ಫೈಬರ್ ಏನ್ ಮಾಡುತ್ತೆ, ನನ್ನ ಇಡೀ ಕರುಳಿನ ಮೂಮೆಂಟ್ ಅನ್ನ ಬಹಳ ಚೆನ್ನಾಗಿ ಇಟ್ಕೊಳ್ಳೋ ಹಾಗೆ ಮೇಂಟೈನ್ ಮಾಡುತ್ತೆ. ಸಾಲಿಬಲ್ ಫೈಬರ್ ಏನ್ ಮಾಡುತ್ತೆ, ಆ ನೀರಿನಲ್ಲಿ ಕರಗ್ಲಿಕ್ಕೆ ಸ್ಟಾರ್ಟ್ ಆಗ್ಬಿಡುತ್ತೆ. ಕಾರಣ ಏನು, ಯಾಕೆ ಸರ್ ಸಿರಿಧಾನ್ಯಗಳು ಮಾತ್ರ ಯಾಕೆ ಈ ಮೈಕ್ರೋ ನ್ಯೂಟ್ರಿಯೆಂಟ್ಸ್ ಅನ್ನ ತಗೊಳ್ಳುತ್ತೆ ಅಂದ್ರೆ, ನಮ್ಮ ಭೂಮಿ ಏನಿದೆ ಆ ಭೂಮಿಯ ಮಣ್ಣಿನ ಸತ್ವದಿಂದ ಇವುಗಳು ಅಬ್ಸಾರ್ಪ್ಷನ್ ಅನ್ನ ತಗೊಳ್ಳುತ್ತೆ. ನಾನು ಹಾಕೋ ಫರ್ಟಿಲೈಸರ್ಗಿಂತಾನು ನಮ್ಮಲ್ಲಿ ಹೇಳ್ತಾರೆ ಸಿರಿಧಾನ್ಯ ಜೀರ್ಣನೇ ಆಗೋದಿಲ್ಲ ಅಂತೇಳಿ, ಅಂಥದ್ದೆಲ್ಲ ಏನು ಸಮಸ್ಯೆಗಳಾಗೋದಿಲ್ಲ. ದಿನಕ್ಕೆ ಒಂದು ಹೊತ್ತಿನ ಆಹಾರ ಸಿರಿಧಾನ್ಯ ಆಗಲಿ, ಸಾಧ್ಯ ಆದಷ್ಟು ಸಂಜೆಯ ಊಟಕ್ಕೆ ಸಿರಿಧಾನ್ಯ ಆಗಲಿ. ಸಿರಿಧಾನ್ಯ ಮಾಡೋಕ್ಕೆ ಸಾಧ್ಯನೇ ಇಲ್ಲ, ಜಾಸ್ತಿ ಹಣ್ಣು ತರಕಾರಿಗಳನ್ನು ಬಳಸ್ಕೊಂಡು ನಿಮ್ಮ ಅಕ್ಕಿ ಗೋಧಿಯನ್ನು ತಿನ್ನಲಿಕ್ಕೆ ಸ್ಟಾರ್ಟ್ ಮಾಡಿರಿ. ಪಲ್ಯ ಜಾಸ್ತಿ ತಗೊಳ್ರಿ. ಈ ಕ್ವಾಂಟಿಟಿ ಆಫ್ ರೈಸ್, ಕ್ವಾಂಟಿಟಿ ಆಫ್ ನಿಮ್ಮ ಚಪಾತಿಗಳನ್ನು ಕಡಿಮೆ ಪ್ರಮಾಣ ಮಾಡಿಕೊಳ್ಳ್ರಿ. ಅದರಿಂದ ಕೂಡ ಆರೋಗ್ಯ ಇಂಪ್ರೂವ್ ಆಗುತ್ತೆ ಅಂತ ಹೇಳ್ತಾ, ಆರೋಗ್ಯ ವರ್ಧನೆಯಲ್ಲಿ ರಾತ್ರಿಯ ಊಟವನ್ನು ಸಂಜೆಯ ಊಟವನ್ನಾಗಿಸ್ರಿ. ಸಂಜೆಯ ಊಟ ಆದಷ್ಟು ಸಿರಿಧಾನ್ಯದ ಊಟ ಆಗಲಿ ಅಂತ ಹೇಳ್ತಾ ನಿಮ್ಮೆಲ್ಲರಿಗೂ ವಂದನೆಗಳನ್ನು ತಿಳಿಸ್ತಾ ನನ್ನ ಮಾತುಗಳನ್ನು. ಅಂತಾರಾಷ್ಟ್ರೀಯ ಸಿರಿಧಾನ್ಯ ವರ್ಷಾಚರಣೆಯ ಇಂದಿನ ಸಂದರ್ಭದಲ್ಲಿ ಸಿರಿಧಾನ್ಯ ಕೃಷಿ, ಮೌಲ್ಯವರ್ಧನೆ ಹಾಗೂ ಮಾರುಕಟ್ಟೆಯ ಸಾಧ್ಯತೆಗಳ ಕುರಿತು ಸಾಕಷ್ಟು ವಿಷಯಗಳು ಮಂಡನೆಯಾದವು. ಈ ಸಂದರ್ಭದಲ್ಲಿ ಸಿರಿಧಾನ್ಯಗಳ ಮೌಲ್ಯವರ್ಧನೆಯಲ್ಲಿ ತೊಡಗಿಸಿಕೊಂಡಿರುವ ಹರಿಹರ ತಾಲೂಕು ನಿಟ್ಟೂರಿನ ರೈತ ಮಹಿಳೆ ಶ್ರೀಮತಿ ಸರೋಜಮ್ಮ ಪಾಟೀಲ್ ಅವರು ತಮ್ಮ ಅನುಭವಗಳನ್ನು ಹಂಚಿಕೊಂಡರು. ನಾನು ಸಾಮಾನ್ಯವಾಗಿ ಕೃಷಿ ಮಹಿಳೆ ಆಗಿದ್ದು, ನಾನು ಭತ್ತ ಬೆಳೆಯುವಂತ ಪ್ರದೇಶದಿಂದ ಬಂದವಳು, ಸಿರಿಧಾನ್ಯ ಅನ್ನೋದೇ ಗೊತ್ತಿರಲಿಲ್ಲ. ಅಂಥದ್ರಲ್ಲಿ ನನಗೂ ಒಂದು ಸ್ವಲ್ಪ ಕೃಷಿ ಇಲಾಖೆ ಮತ್ತು ತರಳಬಾಳು ಕೃಷಿ ಕೇಂದ್ರದ ಒಡನಾಟ ಜಾಸ್ತಿ ಇದ್ದುದರಿಂದ ಇದು ನನಗೆ ಒಂಥರ ಖುಷಿ ಆಗ್ತದೆ. ಆಮೇಲೆ ನನಗೆ ಏನಪ್ಪ ಅಂತೇಳಿದ್ರೆ, ಸಿರಿಧಾನ್ಯ ಯಾಕೆ ನಾನು ಆಯ್ಕೆ ಮಾಡ್ಕೊಂಡೆ ಅಂತೇಳಿದ್ರೆ, ಕೃಷಿ ಇಲಾಖೆ ಮುಖಾಂತರ ಈ ಸಿರಿಧಾನ್ಯ ಅನ್ನೋದು ಒಂದು ಸ್ವಲ್ಪ ಈಗ ಒಂದು 8-10 ವರ್ಷ ಕೆಳಗೆ ಬಂತು. ನಾನು ನೋಡಿದ್ದು ಬರೀ ನವಣೆ ಮತ್ತು ಸಾಮೆ ಎರಡೇ ನನಗೆ ಗೊತ್ತಿದ್ದು. ಅದು ನಾನಂತೂ ಎಂದೂ ಊಟನೂ ಮಾಡಿರಲಿಲ್ಲ, ಯಾಕಂದ್ರೆ ನಾವು ಮಲೆನಾಡು ಪ್ರದೇಶ ಹುಟ್ಟಿ ಬೆಳೆದದ್ದೆಲ್ಲ, ಹಂಗಾಗಿ ನಮಗೆ ಇದೇನು ನವಣೆ ಸಾಮೆ ಬರಗು ಅಂತಾರೆ ಒಂದು ಅರ್ಥನೇ ಆಗ್ತಿರ್ಲಿಲ್ಲ. ತರಳಬಾಳು ಕೃಷಿ ಕೇಂದ್ರದಲ್ಲೇ ಒಂದ್ಸಲಿ ಒಂದು ಪ್ರೋಗ್ರಾಮಿಗೆ ಬಂದಾಗ ಸಂಘ ಚಟುವಟಿಕೆಗಳು ತೋರಿಸ್ರಿ ಅಂತ ಹೇಳಿದಾಗ, ನಾವು ಸುಮ್ಮನೆ ಏನೋ ಒಡ್ರಗಿಟ್ನಾಗ ಒಂದು ಮಾಲ್ಟ್ ಮಾಡಿದ್ವ, ಒಂದು ಶುಂಠಿ ಚಟ್ನಿ ಮಾಡಿದ್ವ, ಈ ಥರ ಎಲ್ಲ ಮಾಡಿ ತಂದು ತೋರಿಸಿದ್ವಿ. ಯಾಕಂದ್ರೆ ನಾನು ಯಾವ ಸಿರಿಧಾನ್ಯನ ಎಷ್ಟೆಷ್ಟು ಪ್ರಮಾಣದಲ್ಲಿ ಈಗ ನಾವು ಮಾಲ್ಟ್ ರೂಪದಲ್ಲಿ ಕೊಡ್ತಾ ಇದ್ದೀವಿ, ಈಗ ಎನರ್ಜಿ ಮಿಕ್ಸ್ ಅಂತೇಳಿ ನಾನು ಮಾಡ್ತಾ ಇದ್ದೀನಿ, ಈಗ ಅದನ್ನು ಕೊಡ್ತಾ ಇದ್ದೀನಿ. ಯಾವ ಪ್ರಮಾಣದಾಗೆ ನಾವು ರಾಗಿ ಎಷ್ಟು ಬಳಸಬೇಕು, ಸಿರಿಧಾನ್ಯಗಳನ್ನ ಎಷ್ಟು ಬಳಸಬೇಕು, ಈ ತರ ಎಲ್ಲ ಬಳಸ್ಕೊಂಡು ಮಾಡೋದ್ರಿಂದ ಅದಕ್ಕೆ ನಾವು ಫುಡ್ ಲೈಸೆನ್ಸ್ ಅಂತ ಯಾಕೆ ಮಾಡಿಸ್ಬೇಕು, ಅದನ್ನ ನಾವು ಯಾವ ತರ ಮಾರ್ಕೆಟಿಂಗ್ ಮಾಡಬೇಕು ಅನ್ನೋದ್ರ ಬಗ್ಗೆ ಪ್ರತಿ ಒಂದಕ್ಕೂ ಹಂತ ಹಂತವಾಗಿ ಕೃಷಿ ಇಲಾಖೆ ಮತ್ತು ತರಳಬಾಳ ಕೃಷಿ ಕೇಂದ್ರದ ಮೂಲಕ ನಮಗೆ ಎಲ್ಲ ತರಬೇತಿಗಳ ಮೂಲಕ ನಮಗೆ ತಿಳಿಸ್ಕೊಟ್ಟಿದ್ದಕ್ಕೆ ನಾನು ಬಹಳ ಋಣಿಯಾಗಿದ್ದೀನಿ ಅಂತ ಹೇಳಕ್ಕೆ ನಾನು ಇಷ್ಟಪಡ್ತೇನೆ. ನಾನು ಆರಿಸ್ಕೊಂಡಿದ್ದು ಸಿರಿಧಾನ್ಯ, ಈಗ 12 ವರ್ಷ ಆಯ್ತು ನಾನು ಸಿರಿಧಾನ್ಯ ಅದು ಮಾಡಕ್ಕಿಡಿದ್ದು. ಇದಕ್ಕೆಲ್ಲ ವೇದಿಕೆ ಒದಗಿಸ್ಕೊಟ್ಟಂತವ್ರು ನಮ್ಮ ತರಳಬಾಳ ಕೃಷಿ ಕೇಂದ್ರ ಮತ್ತು ಕೃಷಿ ಇಲಾಖೆ ಅನ್ನೋದಕ್ಕೆ ತುಂಬ ಖುಷಿಯಾಗುತ್ತೆ ಮತ್ತೆ ಸಹಜ ಸಮೃದ್ಧ. ಇಷ್ಟು ಹೇಳಕ್ಕೆ ನನಗೆ ಅವಕಾಶ ಮಾಡಿಕೊಂಡಂತ ನಿಮ್ಗೆಲ್ಲರಿಗೂ ಒಂದ್ಸಲ ನಾನು ಮಾತಾಡ್ತೀನಿ. ಹೊಸದುರ್ಗ ತಾಲೂಕು ಆದ್ರಿಕಟ್ಟೆಯ ಶ್ರೀಮತಿ ಎಂ ಶೋಭಾ ಅವರು ಕಾರ್ಯಕ್ರಮದಲ್ಲಿ ತಮ್ಮ ಅನುಭವಗಳನ್ನು ಹಂಚಿಕೊಳ್ಳುತ್ತಾ, ಆಕಾಶವಾಣಿ ಅಂದ್ರೆ ಆಕಾಶದಲ್ಲಿ ಕೇಳುವಂತ ಒಂದು ವಾಣಿ, ಅದು ತುಂಬಾ ಸರಳವಾಗಿ ನಮ್ಮಂತವ್ರನ್ನೆಲ್ಲ ಬರಮಾಡಿಕೊಳ್ತು ಅಂದ್ರೆ ಸಣ್ಣ ಉದ್ದಿಮೆದಾರನ ಬರಮಾಡಿಕೊಂಡು ಆಕಾಶದ ಎತ್ತರಕ್ಕೆ ಆ ವಿಷಯವನ್ನ ಪ್ರಚಾರ ಮಾಡಿದ್ರು. ನಾನು ಫಸ್ಟ್ ಆಫ್ ಆಲ್ ಕೇಳಿದ್ದಷ್ಟೇ, ಸರ್ ಪ್ರಾಡಕ್ಟ್ನ ನಾವು ಮಾಡ್ತೀವಿ ಪ್ರಚಾರ ಮಾಡಿಕೊಡಿ ದಯಮಾಡಿ ನೀವು ನಮಗೆ, ಯಾಕೆಂದ್ರೆ ಆಕಾಶವಾಣಿ ಕೇಳೋ ಅಂಥವ್ರು ಪ್ರಚಾರ ಮಾಡೋದ್ರಿಂದ ನಾನು ಏನು ನನ್ನ ಮೂಲೆಯಲ್ಲಿ ಅಥವಾ ನನ್ನ ಮನೆಯಲ್ಲಿ ಮಾಡುವಂಥ ಒಂದು ಪ್ರಾಡಕ್ಟು ಇಡೀ ಜನತೆಗೆ ಹಣ ಇಲ್ದೇ ಪ್ರಚಾರ ಮಾಡಿದ್ರು ನಮಗೆ. ಅಂದರೆ ನಾನು ಪ್ರಚಾರ ಮಾಡಬೇಕಂದ್ರೆ ನನ್ನ ಹಣನ ಖರ್ಚು ಮಾಡಿ ಅದು ಪ್ರಚಾರ ಮಾಡೋವಷ್ಟು ಶ್ರೀಮಂತಿಕೆ ನನಗಿಲ್ಲ. ಆದರೆ ನೀವು ಆಕಾಶವಾಣಿಯವರ ಪ್ರಚಾರ ಕಾರ್ಯಕ್ರಮ ಮಾಡಿದಾಗ ನಮಗೆ ಪ್ರತಿ ತಿಂಗಳು ಕೂಡ ನಾವು ಬೈ ಪ್ರಾಡಕ್ಟ್ ಏನನ್ನು ಮಾಡ್ತೀವಿ ಅಥವಾ ಸರ್ ಹೇಳ್ದಂಗೆ ಸಿರಿಧಾನ್ಯವನ್ನು ಯಾವ ರೀತಿ ಬಳಸಬೇಕು. ನಾನು ಚಿತ್ರದುರ್ಗದಲ್ಲೂ ಕೂಡ ಸ್ಟಾಲ್ ಹಾಕಿದ್ದೆ, ಈಗ 3ನೇ ವರ್ಷದಲ್ಲಿ ದಾವಣಗೆರೆಯಲ್ಲೂ ಕೂಡ ಸ್ಟಾಲನ್ನು ಹಾಕಿದ್ದೆ. ಯಾಕೆ ನಾನು ನಿಮ್ಮ ಜೊತೆಗೆ ಇದು ಹೇಳ್ತೀನಿ ಅಂದರೆ ಮಾರ್ಕೆಟ್ ಅನ್ನುವಂಥದ್ದು ಬಣ್ಣದ ಪ್ರಪಂಚ. ಇವತ್ತು ನಾನು ಎಷ್ಟೇ ಸುಂದರವಾಗಿದ್ದೀನಿ ಅಂತಂದ್ರು ಮೇಕಪ್ ಇಲ್ದಿದ್ರೆ ಖಂಡಿತ ಓಡಲ್ಲ. ಪಾಕೆಟ್ ನಾವು ಒಳಗೆ ಎಷ್ಟು ಕ್ವಾಲಿಟಿ ಮಾಲ್ ತಂದಿರ್ತೀವಿ ಅಂದರೆ ಒಂದೊಂದ್ಸರಿ ಮಾಸಿಕ ಸಂತೆ ಆಗುತ್ತೆ ಈಗ ನಮ್ಮಲ್ಲಿ. ಆದರೆ ಏನಪ್ಪಾ ಅಂದರೆ ತರಬೇಕಾದ್ರೆ ಹುಣಸೆಹಣ್ಣು ಎಷ್ಟು ಕ್ವಾಲಿಟಿ ನೆನ್ನೆ ಬಂದಿದೆ ಅಂದರೆ ಅಷ್ಟು ಕ್ವಾಲಿಟಿ ಹುಣಸೆಹಣ್ಣಿದೆ. ಅವ್ರು ಹೆಂಗೆ ಮಾಡ್ತಾರಪ್ಪ ಪ್ಯಾಕ್ ಅಂದರೆ ಹಿಂಗೆ ಮೇಣದ ಬತ್ತಿಗೆ ಹಿಡಿಯೋದು, ಇಲ್ಲಾಂದ್ರೆ ಅಲ್ಲಿ ಸ್ಥಳೀಯವಾಗಿ ಸಿಗೋಂಥ ಚೀಲದಲ್ಲೇ ಅದನ್ನು ತಗೊಂಬರೋದು. ಯಾಕೆಂದರೆ ನಮಗೆ ಯಾವುದೇ ಕೃಷಿಕರಿಗೆ ನಾನು ಒಂದು ಕಿವಿ ಮಾತು, ನಮ್ಮದು ಬೆಳೆಯ ಕಡೆ ಒಂದು ಕಣ್ಣಿದ್ರೆ ಮಾರ್ಕೆಟ್ ಕಡೆಗೆ ಇನ್ನೊಂದು ಕಣ್ಣು ಇರಬೇಕು. ಆವಾಗ ಮಾತ್ರ ಕೃಷಿ ನಮಗೆ ಸ್ವಲ್ಪ ಲಾಭ ಅನಿಸುತ್ತೆ. ಇಲ್ಲ ಬರೀ ನಾನು ಬೆಳೀತಾನೆ ಇರ್ತೀನಿ ಅಂದರೆ ಖಂಡಿತ ನಾವು ನಷ್ಟದಲ್ಲೇ ಬದುಕಬೇಕು. ನೋಡಿ ನಮ್ಮ ದುರಂತ ಇಡೀ ದೇಶಕ್ಕೆ ಅನ್ನ ಹಾಕರು ಅಂತ ಹೇಳ್ತಾರೆ, ನಮ್ಮ ಮನೆಗೆ ಹೆಣ್ಣು ಕೊಡೋಕ್ಕೆ ಯಾರು ತಯಾರಾಗಿಲ್ಲ. ನಮ್ಗೆ ಯಾಕೆ ಹೆಣ್ಣು ಕೊಡಲ್ಲ ಅಂದರೆ ರೈತರ ಮನೆಗೆ ನಮಗೊಂದು ಆರ್ಥಿಕ ಭದ್ರತೆ ಇಲ್ಲ. ಯಾಕೆಂದರೆ ಪ್ರಕೃತಿ ಜೊತೆ ದಿವಸ ಕೂಡ ಜೂಜಾಡ್ತಾ ಇದ್ದೀವಿ ನಾವು. ಅಂದರೆ ನಮ್ಮ ದಾರುಣ ಸ್ಥಿತಿ ಹಿಂಗಿರ್ಬೇಕಾರೆ ನಾವು ರೈತರಾಗಿದ್ದರೆ ಸಾಲದು, ಒಬ್ಬರು ಉದ್ದಿಮೆದಾರರು ಕೂಡ ಆಗಬೇಕು. ಅದಕ್ಕೆ ಇಲಾಖೆಯವರು ರೈತರಾಗಿ ಅಲ್ಲೇ ಇರಬೇಡ್ರಿ, ಉದ್ದಿಮೆದಾರರು ಆಗ್ರಿ ಅನ್ನೋಂಥದ್ದು ಅವರ ಆಸೆ. ಆರ್ಥಿಕವಾಗಿ ನಾವು ಸದೃಢರಾಗಬೇಕು. ಇವ್ರಿಗೆ ಉಣ್ಣಕ್ಕೂ ಇರಲ್ಲ, ನಾವು ಒಂದೇ ಒಂದಿನ ಸ್ಟ್ರೈಕ್ ಮಾಡ್ರಿ ಅಂದರೆ ಅಷ್ಟು ದೊಡ್ಡ ಶಕ್ತಿ ನಮಗಿದೆ. ತಮ್ಮೆಲ್ಲರಿಗೂ ಒನ್ಸಿ ನಾನು ಮಾತ್ರ ನಮಗೆ. ಹೊನ್ನಾಳಿ ತಾಲೂಕು ಕೂಲಂಬಿ ಗ್ರಾಮದ ಯುವ ರೈತ ಆರ್ಎಸ್ ರಘು ಸಿರಿಧಾನ್ಯಗಳ ಮೌಲ್ಯವರ್ಧನೆ ಕುರಿತು ಮಾತನಾಡುತ್ತಾ, ಸರ್ವಜ್ಞ ಮೂರ್ತಿ ಹೇಳ್ತಾನೆ ಪ್ರಪಂಚದಲ್ಲಿ ಯಾವ ದೇವರು ಕೂಡ ಇಲ್ಲ, ಅನ್ನ ದೇವರ ಮುಂದೆ ಯಾವ ದೇವರು ಕೂಡ ಇಲ್ಲ ಅಂತೇಳಿ. ಅನ್ನವೇ ದೇವರಾದ ಮೇಲೆ ಅನ್ನವನ್ನ ಬೆಳೀತಕ್ಕಂಥ ರೈತನು ಕೂಡ ಜೀವ ಸಂಕುಲದ ಪಾಲಿಗೆ ಅವನು ಕೂಡ ದೊಡ್ಡ ದೇವರು ಅಂತೇಳಿ ಹೇಳ್ತಾ ಆ ಒಂದು ರೈತನ ಪಾದ ಕಮಲಗಳಿಗೆ ನನ್ನ ಭಕ್ತಿಪೂರ್ವಕವಾಗಿರ್ತಕ್ಕಂಥ ಪ್ರಣಾಮಗಳನ್ನ ಸಲ್ಲಿಸ್ತಾ ಇದ್ದೀನಿ. ನಮ್ಮ ಕಾಲಘಟ್ಟದಲ್ಲಿ ಯಾವ ರೀತಿ ಇದೆ ಅಂತೇಳಿದ್ರೆ ರೈತನ ಬದುಕು ಅಂತಕ್ಕಂಥದ್ದು ಈಗಿನ ಪರಿಸ್ಥಿತಿಯಲ್ಲೂ ಕೂಡ ಅತ್ಯಂತ ಕ್ಲಿಷ್ಟಕರವಾಗಿರ್ತಕ್ಕಂಥದ್ದು. ಇಂಥ ಒಂದು ಸಮಯದಲ್ಲಿ ರೈತನ ಬದುಕು ಕೂಡ ಏನಾಗಬೇಕು, ಒಂದು ಸದೃಢವಾಗಿರ್ತಕ್ಕಂಥ ಶಕ್ತಿಯಾಗಿ ನಿಲ್ಲಬೇಕು. ನಮ್ಮ ದಾವಣಗೆರೆಯ ಎರಡು ಶಕ್ತಿ ಕೇಂದ್ರಗಳು ಅಂತ ಹೇಳಿದ್ರೆ ಒಂದು ದಾವಣಗೆರೆಯ ಕೃಷಿ ಇಲಾಖೆ, ಮತ್ತೊಂದು ನಮ್ಮ ಮಾತೃ ಸಂಸ್ಥೆ ಆಗಿರ್ತಕ್ಕಂಥ ತರಳುಬಾಳು ಕೃಷಿ ವಿಜ್ಞಾನ ಕೇಂದ್ರ. ಇವೆರಡೂ ಕೂಡ ಬಸವಣ್ಣನವರ ಸಾಮಾಜಿಕ ಆದರ್ಶಗಳನ್ನು ಇಟ್ಕೊಂಡು, ಅಂದರೆ ರೈತನಿಗೆ ಸರ್ಕಾರದಿಂದ ಏನೆಲ್ಲ ಅನುದಾನಗಳು ಬರ್ತವೆ, ಏನೆಲ್ಲ ಸೌಲಭ್ಯಗಳು ಬರ್ತವೆ, ಅವನ್ನ ಪ್ರಾಮಾಣಿಕವಾಗಿ ಜನರಿಗೆ ತಲುಪಿಸ್ತಕ್ಕಂಥ ಕೆಲಸಗಳನ್ನ ಮಾಡ್ತಾ ಇದ್ದಾವೆ. ನಾನು ಗ್ರಾಮೀಣ ಕುಟುಂಬದ ಹಿನ್ನೆಲೆಯಿಂದ ಬಂದಂಥ ವ್ಯಕ್ತಿ. ನಾವು ನಮ್ಮದೇ ಗ್ರಾಮದಲ್ಲಿ ಕೂಲಂಬಿ ಅಂತಕ್ಕಂಥ ಒಂದು ಚಿಕ್ಕ ಗ್ರಾಮದಲ್ಲಿ ಏನ್ ಮಾಡಿದ್ವಿ, ಒಂದು ಸಿರಿಧಾನ್ಯಗಳ ಮೌಲ್ಯವರ್ಧನ ಘಟಕವನ್ನ ಆರಂಭ ಮಾಡಿದ್ವಿ. ಅಲ್ಲಿ ಸಿರಿಧಾನ್ಯಗಳನ್ನ ವಿಶೇಷವಾಗಿ ನವಣೆ, ಸಜ್ಜೆ, ಹಾರಕ, ಊದಲು, ಕೊರಲೆ ಇವುಗಳನ್ನೆಲ್ಲವನ್ನು ಕೂಡ ಬಳಕೆ ಮಾಡಿ ಬಿಸ್ಕೆಟ್ಗಳನ್ನ ತಯಾರು ಮಾಡಿ ಅದನ್ನ ಏನ್ ಮಾಡ್ತೀವಿ ಮಾರುಕಟ್ಟೆಗೆ ತಗೊಂಡೋಗಿ ಒಂದು ಮಾರಾಟ ಮಾಡ್ತಕ್ಕಂಥ ಒಂದು ವ್ಯವಸ್ಥೆಯನ್ನ ಮಾಡಿದ್ವಿ. ಯಾವ ಉದ್ದೇಶದಿಂದ ಅಂತ ಹೇಳಿದ್ರೆ ನಮ್ಮ ಮಕ್ಕಳು ಇವತ್ತು ಏನ್ ಮಾಡ್ತಿದ್ದಾವೆ, ಚಿಕ್ಕ ಚಿಕ್ಕ ಮಕ್ಕಳೆಲ್ಲವೂ ಕೂಡ ನೀವು ಬಹಳ ಅಬ್ಸರ್ವೇಷನ್ ಮಾಡಿ ಮನುಷ್ಯನ ಆರೋಗ್ಯದಲ್ಲಿ ಬಹಳಷ್ಟು ವ್ಯತ್ಯಾಸಗಳಾಗಿದ್ದಾವೆ, ಮನುಷ್ಯನ ಜೀವ ಸಂಕುಲದಲ್ಲಿ ಏನಾಗಿದೆ ವ್ಯತ್ಯಾಸ ಆಗಿದೆ. ಇವತ್ತು ಚಿಕ್ಕ ಚಿಕ್ಕ ಮಕ್ಕಳು 8-10 ವರ್ಷಕ್ಕೆ ಏನಾಗ್ತಾ ಇದೆ, ಒಂದು ಮೆಚುರಿಟಿಗೆ ಬರ್ತಕ್ಕಂಥ ಒಂದು ಪರಿಸ್ಥಿತಿ ಇದೆ. ಇದಕ್ಕೆಲ್ಲ ಬಹಳ ವೈಜ್ಞಾನಿಕವಾಗಿ ಕಾರಣ ಅಂತ ಹೇಳಿದ್ರೆ ಮನುಷ್ಯನ ಆಹಾರದಲ್ಲಿ ಆಗಿರ್ತಕ್ಕಂಥ ಬದಲಾವಣೆ ಅಂತ ಹೇಳಿದ್ರೆ, ನಮ್ಮ ಹಿರಿಯರು ಬೆಳಗ್ಗೆ ಎದ್ದ ತಕ್ಷಣ ಮನೆಯಲ್ಲಿ ಏನಾಗ್ತಿತ್ತು, ರೊಟ್ಟಿ ಮಾಡ್ತಕ್ಕಂಥ ಸೌಂಡ್ ಬರ್ತಾ ಇತ್ತು. ಇವತ್ತೇನಾಗಿದೆ, ಯಾರ ಮನೇಲಿ ನೋಡಿದ್ರು ಚಿತ್ರಾನ್ನ ಪುಳಿಯೋಗರಿಗೆ ಏನಾಗಿದೆ ಬೆಳಗ್ಗೆ ಊಟ ತಿಂಡಿ ಅಂತಕ್ಕಂಥದ್ದು ಸೀಮಿತ ಆಗಿದೆ. ಈ ಒಂದು ವ್ಯವಸ್ಥೆಯಿಂದ ನಾವು ಬರದೇ ಹೋದ್ರೆ ಎಲ್ಲರೂ ಕೂಡ ನಾವೇನು ನಮ್ಮ ಮುಂದಿನ ಜನರ ಜನರೇಷನ್ ನ ಆಯಸ್ಸನ್ನು ನಿರ್ಧರಿಸಿದ್ವಿ 30 ವರ್ಷ 40 ವರ್ಷ ಅಂತೇಳಿ. ಅವರಿಗೆ ಸಂತಾನ ಇಲ್ಲದೇನೆ ಕೂಡ ಎಂಡ್ ಆಗ್ತಕ್ಕಂಥ ಕಾಲಘಟ್ಟಕ್ಕೆ ಭಾರತ ಬರ್ತಕ್ಕಂಥದ್ದು ಬಹಳ ದೂರದಲ್ಲಿಲ್ಲ ಅಂತಕ್ಕಂಥದ್ದು ಅತ್ಯಂತ ಶೋಚನೀಯವಾಗಿರ್ತಕ್ಕಂಥ ವಿಚಾರ ಬಂಧುಗಳೇ. ನಾವೆಲ್ಲರೂ ಕೂಡ ಏನ್ ಮಾಡಬೇಕಾಗಿದೆ, ನಮ್ಮ ಆಹಾರದಲ್ಲಿ ನಮ್ಮ ಹಿರಿಯರು ಏನು ಹೇಳ್ಕೊಟ್ಟಿದ್ದಾರೆ, ಒಳವಳಿಯಾಗಿ ಬಂದಿದೆ ಏನು, ಯಾವ ಆಹಾರ ಪದ್ಧತಿ, ಅದನ್ನು ನಾವು ಅನುಸರಣೆ ಮಾಡ್ತಕ್ಕಂಥ ಒಂದು ಕಾಲಘಟ್ಟಕ್ಕೆ ನಾವು ಬರಬೇಕಾಗಿದೆ ಅಂತ ಹೇಳ್ತಾ ನನಗಿಷ್ಟು ಮಾತಾಡಲಿಕ್ಕೆ ಅವಕಾಶ ಕೊಟ್ಟಂತ ನಿಮ್ಮೆಲ್ಲರಿಗೂ ನಮಸ್ತಾ. ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ. ಸಾಫ್ಟ್ವೇರ್ ಹುದ್ದೆಯನ್ನು ತ್ಯಜಿಸಿ ಸಿರಿಧಾನ್ಯಗಳ ಮೌಲ್ಯವರ್ಧನೆಯಲ್ಲಿ ತೊಡಗಿಸಿಕೊಂಡು ಯಶಸ್ಸನ್ನು ಕಂಡುಕೊಂಡಿರುವ ಇಂಜಿನಿಯರಿಂಗ್ ಪದವೀಧರೆ ಹೊಸದುರ್ಗದ ಕುಮಾರಿ ಜಿಎಸ್ ಶ್ವೇತಾ ತಮ್ಮ ಅನುಭವಗಳನ್ನು ಹಂಚಿಕೊಳ್ಳುತ್ತಾ, ಸೊ ನಾನೇನ್ ಮಾಡ್ತಾ ಇದ್ದೀನಿ ಅಂದ್ರೆ ಸಿರಿಧಾನ್ಯಗಳಲ್ಲಿ ಯಾವ ಧಾನ್ಯನ ಯಾವ ರೀತಿ ಬಳಸಿದ್ರೆ ನಮಗೆ ಉಪಯೋಗ ಆಗುತ್ತೆ, ಯಾವ ಏಜ್ ಅಲ್ಲಿ ಎಷ್ಟು ತಿಂದ್ರೆ ಉಪಯೋಗ ಆಗುತ್ತೆ ಅಂತ ಒಂದು ನಾನೇ ಫಾರ್ಮುಲೇಷನ್ ಮಾಡಿಕೊಂಡು ಮ್ಯಾನುಫ್ಯಾಕ್ಚರಿಂಗ್ ಮಾಡ್ತಾ ಇದ್ದೀನಿ. ಅದನ್ನು ನಾನು ವೆಬ್ಸೈಟ್ ಮುಖಾಂತರ ಮತ್ತು ಡಾಕ್ಟರ್ಸ್ ಮುಖಾಂತರ ಮಾತ್ರ ಸೇಲ್ ಮಾಡ್ತಾ ಇದ್ದೀನಿ. ಮಕ್ಕಳಿಗೆ 6 ತಿಂಗಳು ತುಂಬಿದ ಮಕ್ಕಳಿಗೆ ನಾವು ಇವಾಗ ಡಾಕ್ಟರ್ಸ್ ಹೇಳ್ತಿದ್ದಾರೆ ಅಂತ ಕೆಮಿಕಲ್ ಬೇಸ್ಡ್ ಪ್ರಾಡಕ್ಟ್ಸ್ ತಂದು ತಿನ್ನಿಸ್ತೀವಿ. ಆದರೆ ನಾನು ಇವಾಗ ರೈತರು ಬೆಳೆದಿರೋ ಧಾನ್ಯಗಳಲ್ಲಿ ಯಾವ ಧಾನ್ಯನ ಮಕ್ಕಳಿಗೆ ಕೊಟ್ಟರೆ ಡೈಜೆಷನ್ ಆಗುತ್ತೆ, ಯಾವ ಧಾನ್ಯ ತಿಂದರೆ ಅವ್ರು ಚೆನ್ನಾಗಿರ್ತಾರೆ ಅನ್ನೋದನ್ನ ಒಂದು ಫಾರ್ಮುಲೇಷನ್ ಥರ ಮಾಡಿಕೊಂಡು ಸೇಲ್ ಮಾಡ್ತಾ ಇದ್ದೀನಿ. ನಿಮಗೂ ಇಲ್ಲಿ ಇರೋರಿಗೆ ಯಾರಿಗಾದರೂ ಇಂಟ್ರೆಸ್ಟ್ ಇದ್ದರೆ ನೀವೇನಾದರೂ ಕೇಳಿದ್ರೆ ನಾನು ಬೇಕಾದ್ರೆ ರೆಸ್ಪಾಂಡ್ ಮಾಡ್ತೀನಿ. ನೀವು ಯಾವ ಥರ ನೀವು ಬ್ರ್ಯಾಂಡಿಂಗ್ ಮಾಡಬೇಕು, ನಾವು ಯಾವ ಥರ ಮಾಡಿದರೆ ಏನು ನಮಗೆ ಅನುಕೂಲ ಆಗುತ್ತೆ ಅಂತ ಏನೇ ಕೇಳೋದಿದ್ರು ನೀವು ಕೇಳ್ಬೋದು. ಮತ್ತು ನನಗೆ ಇಲ್ಲಿ ಬಂದು ಮಾತಾಡೋಕ್ಕೆ ಅವಕಾಶ ಕೊಟ್ಟ ಕೃಷಿ ಇಲಾಖೆ ಮತ್ತು ಆಕಾಶವಾಣಿ ಅವರಿಗೆ ಧನ್ಯವಾದಗಳು. ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದ್ದ ಚಿತ್ರದುರ್ಗ ಆಕಾಶವಾಣಿ ಕೇಂದ್ರದ ಮುಖ್ಯಸ್ಥರಾದ ಶ್ರೀ ಎಂ ರೇಣುಕಾ ಪ್ರಕಾಶ್ ಅವರು ತಮ್ಮ ಅಧ್ಯಕ್ಷೀಯ ಭಾಷಣದಲ್ಲಿ, ಇವತ್ತಿನ ದಿನಗಳಲ್ಲಿ ನಾವು ನೋಡ್ತಾ ಇದ್ದೀವಿ ಇವಾಗ ಆರೋಗ್ಯ ಹೇಗೆ ಎಷ್ಟು ಇಂಪಾರ್ಟೆಂಟ್ ಅಂತ ಆಗಿದೆ ಅನ್ನೋದು, ಅಂದರೆ ನಾವು ಬೆಳೆಯೋ ಆಹಾರ ನಾವು ತಿನ್ನೋ ಆಹಾರದಿಂದ ನಮ್ಮ ಆರೋಗ್ಯ ಅನ್ನೋದು ಎಲ್ರಿಗೂ ಮನದಟ್ಟಾಗಿದೆ, ಅದನ್ನು ನಾವು ಪ್ರತಿದಿನ ಕೂಡ ತಿಳ್ಕೊಳ್ಬೇಕಾಗಿ ಆ ಕಾರಣದಿಂದ ನಮ್ಮ ಆರೋಗ್ಯದ ಮಟ್ಟವನ್ನು ಕಾಪಾಡ್ಕೊಳ್ಬೇಕು ಅಂತ ಅಂದರೆ ನಾವು ಆದಷ್ಟು ಸ್ವಲ್ಪ ಮಟ್ಟಿಗಾದರೂ ಸಿರಿಧಾನ್ಯಗಳನ್ನ ತಗೊಳ್ಬೇಕು ಅನ್ನೋದು ನಮ್ಮ ಗಣ್ಯರು ಅನೇಕರು ತಿಳಿಸಿದ್ದಾರೆ. ಇನ್ನೊಂದು, ನಮ್ಮ ದೇಶ ಒಂದು ಎಲ್ಲ ರಂಗಗಳಲ್ಲೂ ಕೂಡ ತುಂಬ ಪ್ರಗತಿಯನ್ನು ಸಾಧಿಸಿದ್ದೀವಿ ಅಂತ ಹೇಳ್ತಾ ಇದ್ದೀವಿ, ಅದನ್ನು ನೋಡ್ತಾ ಇದ್ದೀವಿ, ಖಂಡಿತ ಹೌದು. ಆದರೆ ಇದು ನಮ್ಮ ಇಂಡಿಯಾ ಏನಾಗ್ತಿದೆ ಇವಾಗ ಮೆಡಿಕಲ್ ಟೂರಿಸಮ್ ಅನ್ನೋ ರೀತಿ ಆಗ್ತಾ ಇದೆ. ಮೆಡಿಕಲ್ ಟೂರಿಸಮ್ ಅಂದಾಗ ಅಂತಾರಾಷ್ಟ್ರೀಯ ಮಟ್ಟದ ಆಸ್ಪತ್ರೆಗಳು ನಮ್ಮಲ್ಲಿ ಇದೆ, ಹೊರಗಿನ ದೇಶಗಳಿಂದ ರೋಗಿಗಳು ಬಂದು ಇಲ್ಲಿ ನಾವು ಟ್ರೀಟ್ಮೆಂಟ್ ತಗೊಳ್ತಿದ್ದಾರೆ ಅಂದರೆ ಆ ಮಟ್ಟದಲ್ಲಿ ನಾವು ಒಂದು ಚಿಕಿತ್ಸೆ ಇಲ್ಲಿ ದೊರೆತಿರೋದು ಸಂತೋಷದ ವಿಚಾರ. ಆದರೆ ಆ ಮಟ್ಟದಲ್ಲಿ ನಾವು ಯೋಚನೆ ಮಾಡೋದಕ್ಕಿಂತ ನಮ್ಮ ಆರೋಗ್ಯವನ್ನು ಕಾಪಾಡಿಕೊಂಡು ನಾವು ಆ ರೀತಿಯಲ್ಲಿ ಅಂದರೆ ನಾವು ಒಳ್ಳೆಯ ಸುಸ್ಥಿರ ಆರೋಗ್ಯವನ್ನು ಕಾಪಾಡಿಕೊಳ್ಳೋದ್ರಿಂದ ಅದು ಹೆಚ್ಚಾಗಿ ನಾವು ಒಂದು ಸಿರಿಧಾನ್ಯಗಳ ಒಂದು ಬಳಕೆಯಿಂದ ಇರಬಹುದು ಅಥವಾ ಈ ಥರ ನಮ್ಮ ಜೀವನ ಶೈಲಿಯನ್ನು ಬದಲಾಯಿಸ್ಕೊಳ್ಳೋದ್ರಿಂದ ನಮ್ಮ ಆರೋಗ್ಯವನ್ನು ಸ್ವಲ್ಪ ಮಟ್ಟಿಗಾದರೂ ಸುಧಾರಿಸ್ಕೊಂಡು ಹೆಲ್ತ್ ಟೂರಿಸಮ್ ಅನ್ನೋ ಒಂದು ಅರ್ಥಕ್ಕೆ ಬೇರೆ ರೀತಿಯ ಒಂದು ಅರ್ಥವನ್ನು ನಾವು ಕೊಡಬೇಕಾಗಿದೆ. ಇಲ್ಲಿ ಒಂದು ಆಸ್ಪತ್ರೆಗಳಲ್ಲದೇ ಕೂಡ ಜೀವನ ಮಾಡಬೇಕು ಮಾಡಬಹುದು ಅನ್ನೋದನ್ನು ನಾವು ಇವತ್ತು ತೋರಿಸಬೇಕಾಗಿದೆ. ಹಾಗಾಗಿ ನಾವು ಸಿರಿಧಾನ್ಯಗಳನ್ನು ನಾವು ಆದಷ್ಟು ಬಳಕೆ ಮಾಡುತ್ತಾ ಆದಷ್ಟು ನಮ್ಮ ಆರೋಗ್ಯವನ್ನು ಇಂಪ್ರೂವ್ ಮಾಡ್ಕೊಂಡೋಣ ಅಂತ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತೀನಿ. ಎಲ್ರಿಗೂ ಧನ್ಯವಾದಗಳು. ಸಮಾರಂಭದಲ್ಲಿ ಕಳೆದ ವರ್ಷ ಪ್ರಸಾರವಾದ ದಾವಣಗೆರೆ ಕೃಷಿ ಇಲಾಖೆಯ ಪ್ರಾಯೋಜಕತ್ವದ ನೇಗಿಲ ಜಗಲಿ ಕಾರ್ಯಕ್ರಮದಲ್ಲಿ ಕೇಳಲಾದ ಪ್ರಶ್ನೆಗಳಿಗೆ ಸರಿ ಉತ್ತರ ಬರೆದು ಬಹುಮಾನ ಪಡೆದ ಅದೃಷ್ಟಶಾಲಿ ಕೇಳುಗರಿಗೆ ಇಲಾಖೆಯಿಂದ ಬಹುಮಾನಗಳನ್ನು ವಿತರಿಸಲಾಯಿತು. ಕಾರ್ಯಕ್ರಮದ ಕೊನೆಯಲ್ಲಿ ICAR ತರಳಬಾಳು ಕೃಷಿ ವಿಜ್ಞಾನ ಕೇಂದ್ರದ ವಿಜ್ಞಾನಿಗಳಾದ ಶ್ರೀ ಜೆ ರಘುರಾಜ್ ಅವರು ಸರ್ವರಿಗೂ ವಂದಿಸಿದರು. ಕಾರ್ಯಕ್ರಮದ ನಿರೂಪಣೆಯನ್ನು ಚಿತ್ರದುರ್ಗ ಆಕಾಶವಾಣಿ ಕೇಂದ್ರದ ಶ್ರೀಮತಿ ಎಂಎಸ್ ದ್ಯಾಮಲಾಂಬಿಕಾ ಅವರು ನೆರವೇರಿಸಿದರು. ಈ ಕಾರ್ಯಕ್ರಮದ ಪ್ರಸ್ತುತಿ ಬಿ ಸಿದ್ದಣ್ಣ, ನೆರವು ಜಗದೀಶ್ ಕೋಪನಹಳ್ಳಿ ಹಾಗೂ ಯುಎಂ ಮರಳಸಿದ್ದೇಶ್, ತಾಂತ್ರಿಕ ನೆರವು ಪ್ರಶಾಂತ್ ಹಾಗೂ ದೇವದಾಸ್. ಈ ಕಾರ್ಯಕ್ರಮ ಚಿತ್ರದುರ್ಗ ಆಕಾಶವಾಣಿ ಕೇಂದ್ರದ ಕೊಡುಗೆ. ಪ್ರಧಾನಮಂತ್ರಿ ಫಸಲ್ ಬಿಮಾ ಯೋಜನೆಯಡಿಯಲ್ಲಿ ನನ್ನ ಪಾಲಿಸಿ ನನ್ನ ಕೈಯಲ್ಲಿ ಮಹಾ ಅಭಿಯಾನ 15 ಫೆಬ್ರವರಿಯಿಂದ 31 ಮಾರ್ಚ್ 2023ರವರೆಗೆ ರೈತರ ಬೆಳೆ ವಿಮೆ ಪಾಲಿಸಿ ಅವರ ಮನೆ ಬಾಗಿಲಿಗೆ ತಲುಪುವುದು. ಯೋಜನೆಯಡಿ ನೋಂದಣಿ ಮಾಡಿಕೊಳ್ಳುವ ವಿಧಾನ, ಕ್ಲೇಮ್ ಪ್ರಕ್ರಿಯೆ, ವಿಮೆಯ ಬಗ್ಗೆ ಯಾವುದೇ ಕುಂದುಕೊರತೆ ನಿವಾರಣೆ ಹಾಗೂ ಇನ್ನಿತರ ಮಾಹಿತಿಗಳನ್ನು ರೈತರ ತರಬೇತಿಗಾಗಿಯೇ ಆಯೋಜಿಸಿರುವ ಫಸಲ್ ಬಿಮಾ ಪಾಠಶಾಲೆಯಲ್ಲಿ ಪಡೆದುಕೊಳ್ಳಿ. ಹೆಚ್ಚಿನ ಮಾಹಿತಿಗಾಗಿ 1800 180 1551 ಸಂಖ್ಯೆಗೆ ಕರೆ ಮಾಡಿ. ಕೃಷಿ ಹಾಗೂ ರೈತ ಕಲ್ಯಾಣ ಸಚಿವಾಲಯ, ಭಾರತ ಸರ್ಕಾರ. ಗರ್ಮಿಯೋ ಮೇ ಜಬ್ ತಾಪಮಾನ 40 ಡಿಗ್ರಿ ಪಾರ್ ಕರ್ನೆ ಲಗೆ ಐಸೆ ಮೇ ಠಂಡೇ ಘರ್ ಸಿರ್ಫ್ ಆರಾಮ್ ಹಿ ನಹಿ ಜೀವಿತ ರಹನೆ ಕೆ ಲಿಯೆ ಭಿ ಅನಿವಾರ್ಯ ಹೋ ಗಯೆ ಹೈ. ಹಮ್ ಸಭಿ ಕಮ್ ಲಾಗತ್ ವಾಲೆ ಶೀತಲನ್ ಕೆ ಆಸಾನ್ ತರೀಕೆ ಅಪ್ನಾ ಸಕ್ತೆ ಹೈ, ಜೈಸೆ ಸೋಲರ್ ರಿಫ್ಲೆಕ್ಟಿವ್ ಸಫೇದ್ ಪೇಂಟ್, ಠಂಡಿ ಛತ್ ತಕ್ನೀಕ್, ವಾಯು ರೋಶನಿ ಸಂಚಾರ್ ಔರ್ ಕ್ರಾಸ್ ವೆಂಟಿಲೇಷನ್, ಥರ್ಮೋಕಾಲ್ ಇನ್ಸುಲೇಷನ್, ಹಾಲೋ ಇಂಟೆ,